ರಾಜ್ಯಗಳ ಸಮ್ಮೇಳನ ಮತ್ತು ನಾಡಿನಾದ್ಯಂತ ದೀಪಾವಳಿ ಸಂಭ್ರಮ, ಗಣ್ಯರ ಶುಭ ಹಾರೈಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಪ್ರತಿದಿನ ನಸುಕಿನ 6:40 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಸಾವಯವ ಮಾತುಕತೆ. ಸಾವಯವದ ಎಲ್ಲ ಮಗ್ಗುಲುಗಳನ್ನು ಪರಿಚಯಿಸುವ ನೂತನ ಬಾನುಲಿ ಸರಣಿ ಸಾವಯವ ಮಾತುಕತೆ. ಈ ಸರಣಿಯ ಪ್ರಾಯೋಜಕರು ಸಾವಯವ ಕೃಷಿ ಮಿಷನ್, ಕೃಷಿ ಇಲಾಖೆ, ಕರ್ನಾಟಕ ಸರ್ಕಾರ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:51. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ನೆಲ ಜಲ ಅನಲ ನಿಲ ಆಗಸಗಳ ಚೈತನ್ಯವ ಹಿಡಿದು ಸೃಷ್ಟಿ ಚಕ್ರ ಸಾವಯವ ರಹಸ್ಯದ ಮಂತ್ರ ಸಿದ್ಧಿ ಪಡೆದು ಸಮಷ್ಟಿ ಸುಖಕ್ಕೆ ತಾ ಹಂಬಲಿಸುತ್ತ ಸಹಜೀವಿಯ ಸಖನಾಗಿ ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ಇವತ್ತಿನ ಕಿಸಾನ್ ವಾಣಿ ಕಾರ್ಯಕ್ರಮ ಕೇಳತಕ್ಕಂತ ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಬನ್ನಿ ರೈತ ಬಂದವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಕೇಳೋಣ ವಿವಿಧ ಬೆಳೆಗಳಲ್ಲಿ ಕೀಟ ಮತ್ತು ರೋಗಗಳ ನಿರ್ವಹಣೆ ಕುರಿತು ನೇರ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ರೈತರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ರಾಯಚೂರಿನ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕೀಟ ಶಾಸ್ತ್ರಜ್ಞರಾದ ಡಾ ಎ ಪ್ರಭುರಾಜ್ ಮತ್ತು ಸಸ್ಯರೋಗ ತಜ್ಞರಾದ ಡಾ ಎಸ್ ಟಿ ಎಂಜಿರಪ್ಪ. ಕಾರ್ಯಕ್ರಮದ ಪ್ರಸ್ತುತಿ ಡಾ ವಿಜಿ ಬಾಲತಿ. ಮೊದಲಿಗೆ ಇದೊಂದು ವಾಣಿಜ್ಯ ಪ್ರಕಟಣೆ. ಓ ಶಂಕರಪ್ಪ, ದನಕರುಗಳನ್ನ ಕಾಲ್ಬಾಯಿ ರೋಗದಂತ ಸಾಂಕ್ರಾಮಿಕ ರೋಗಗಳಿಂದ ಕಾಪಾಡೋಕೆ ಸರ್ಕಾರದವರು ಉಚಿತವಾಗಿ ಚುಚ್ಚುಮದ್ದು ಹಾಕಿಸ್ತಾ ಇದ್ದಾರೆ ಅಂತ ಕೇಳಿದೆ. ಹೌದ್ ರಾಮಣ್ಣ, ಪ್ರಧಾನ ಮಂತ್ರಿ ಅವರು ಹೇಳಿದಾರೆ ಅಂತೀನಿ. ಭಾರತ ಗ್ರಾಮೀಣ ಜೀವನ ಅರ್ಥ ವ್ಯವಸ್ಥಾ ಪಶು ಧನ ಕಾ ಬಿಮಾರ ಹೋನಾ ಕಿತನಾ ಬಡಾ ಝಟಕಾ ಹೋತಾ. ಎಫ್ ಎಂ ಡಿ ಯಾನಿ ಫೂಟ್ ಅಂಡ್ ಮೌತ್ ಡಿಸೀಸ್. ಪೂರಾ ಭಾರತ ಇಸ್ ಬಿಮಾರಿ ಸೆ ಪಶುವೋ ಕೋ ಮುಕ್ತ ಕರೇ. ರಾಸುಗಳ ಕಾಲು ಮತ್ತು ಬಾಯಿಯಲ್ಲಿ ಹುಣ್ಣುಗಳಾಗೋದು, ಅವುಗಳ ತೂಕ ಕಡಿಮೆ ಆಗೋದು, ಹಾಲಿನ ಪ್ರಮಾಣ ಕಡಿಮೆ ಆಗೋದು, ಈ ತರದ ಸಮಸ್ಯೆಗಳಿಂದ ನಿಮ್ಮ ರಾಸುಗಳನ್ನ ಸುರಕ್ಷಿತವಾಗಿಡಕ್ಕೆ ಚುಚ್ಚುಮದ್ದನ್ನ ಅಗತ್ಯವಾಗಿ ಹಾಕ್ಸಿ. ಹಾಗೇನೆ ಪ್ರತಿ ಬಾರಿ ಚುಚ್ಚುಮದ್ದು ಹಾಕ್ಸೋವಾಗ್ಲೂ ಹೊಸ ಸೂಜಿ ಬಳಸೋದನ್ನ ಮರಿಬೇಡಿ. ರೈತರು ಮತ್ತು ಪಶುಪಾಲಕರು ತಮ್ಮ ಪಶುಗಳನ್ನು FMD ಅಂದರೆ ಕಾಲುಬಾಯಿ ರೋಗದಿಂದ ರಕ್ಷಿಸಲು ಲಸಿಕೆಯ ಚುಚ್ಚುಮದ್ದು ಕೊಡಿಸಲು ಹತ್ತಿರದ ಸರ್ಕಾರಿ ಪಶು ಚಿಕಿತ್ಸಾಲಯವನ್ನು ಸಂಪರ್ಕಿಸಿ. ವಾಣಿಜ್ಯ ಪ್ರಕಟಣೆ ಕೇಳಿದ್ರಿ. ರೈತ ಬಂಧುವರೇ, ಈಗ ಕೇಳಿ ನೇರ ಫೋನ್ ಇನ್ ಕಾರ್ಯಕ್ರಮ. ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ರೈತ ಬಾಂಧವರಿಗೆಲ್ಲ ಸ್ವಾಗತ. ರೈತ ಬಾಂಧವರು, ಇವತ್ತಿನ ನೇರ ಫೋನ್ ಇನ್ ಕಾರ್ಯಕ್ರಮದ ವಿಷಯ ವಿವಿಧ ಬೆಳೆಗಳಲ್ಲಿ ಕೀಟ ಮತ್ತು ರೋಗಗಳ ನಿರ್ವಹಣೆ ಅಂತಕ್ಕಂಥ ವಿಷಯವಾಗಿ ನಮ್ಮ ರೈತರಿಗೆ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಸ್ಟುಡಿಯೋದಲ್ಲಿ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕೀಟ ತಜ್ಞರಾದಂಥ ಡಾಕ್ಟರ್ ಎ ಪ್ರಭುರಾಜ್ ಅವರು, ಹಾಗೆಯೇ ಸಸ್ಯರೋಗ ತಜ್ಞರಾದಂಥ ಡಾಕ್ಟರ್ ಎಸ್ ಟಿ ಎಂಜರಪ್ಪ ಅವರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ರೈತ ಬಾಂಧವರು, ಈಗಾಗಲೇ ಸಾಕಷ್ಟು ಸಮಸ್ಯೆ ಇದಾವೆ. ಹತ್ತಿ ಇರ್ಬೋದು, ತೊಗರಿ ಇರ್ಬೋದು, ಮೆಣಸಿನಕಾಯಿ ಇರ್ಬೋದು, ಹಲವಾರು ಕೀಟ ರೋಗ ಬಾಧೆ ಇದಾವೆ, ರೈತರು ಸಿಂಪರಣೆ ಮಾಡ್ತಾ ಇದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ರೈತರು ನಮ್ಮ ಆಕಾಶವಾಣಿಗೆ ಕರೆಯನ್ನು ಮಾಡಿ ವಿಶೇಷವಾದಂಥ ಸಮಸ್ಯೆಗಳ ಬಗ್ಗೆ ಮಾಹಿತಿಯನ್ನು ಪಡ್ಕೋಬೋದು. ನೀವು ಕರೆ ಮಾಡಬೇಕಾದಂಥ ದೂರವಾಣಿ ಸಂಖ್ಯೆ 0853322355. ಇನ್ನೊಂದು ಮೊಬೈಲ್ ಸಂಖ್ಯೆ 9449873322. ಈ ಸಂಖ್ಯೆಗೆ ಕರೆಯನ್ನು ಮಾಡಿ ರೈತರು ಮಾಹಿತಿಯನ್ನು ಪಡ್ಕೋಬಹುದು. ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಬಂದಂಥ ತಜ್ಞರಿಗೆ ಸ್ವಾಗತವನ್ನು ಕೋರೋಣ. ನಮಸ್ಕಾರ ಸರ್, ತಮಗೆಲ್ಲರಿಗೂ ನಮಸ್ಕಾರ. ಒಂದು ಕರೆ ಇದೆ ಅಂತ ಅನಿಸ್ತದೆ, ಮೊದಲನೇ ಕರೆಯನ್ನು ತೆಗೆದುಕೊಳ್ಳೋಣ. ಹಲೋ ಹಲೋ ಹಲೋ, ಕೇಳಿ, ಪ್ರಶ್ನೆ ಕೇಳಿ. ಎಲ್ಲಿಂದ ಮಾತಾಡ್ತೀರಿ, ತಮ್ಮ ಹೆಸರು? ನಾವು ಮಸ್ಕಿ ತಾಲೂಕು ಗೌಡನ ಬಾವಿಯಿಂದ ಬಸವರಾಜ್ ಬೋಳಿ ಮಾತಾಡೋದ್ರು. ಬಸವರಾಜ್ ಅವರೇ, ಕೇಳಿ, ಸಮಸ್ಯೆ ಏನದಾವ ಬೆಳೆಯಲ್ಲಿ? ನಮ್ಮ ಭತ್ತದ ಬೆಳೆಯಲ್ಲಿ ಕಲ್ಲು ಜಿಗಿಗಳು ಜಾಸ್ತಿ ಇದ್ರೆ ಅಥವಾ ಆಗೋಲ್ಲ, ಕಟ್ಟ ನೋಡಿದ್ರೆ ಅದಕ್ಕೆ ಏನೋ ಔಷಧ ಇಡ್ಬೇಕು ಅಂತ ಕೇಳಿದ್ರು. ಭತ್ತದ ಬೆಳೆಯಲ್ಲಿ ಕಂದು ಜಿಗಿಗಳು ಇದೆ. ಏನ ಮಾತಾಡ್ತಾರೆ ಈಗ ಡಾಕ್ಟರ್ ಪ್ರಭುರಾಜ್ ಅವ್ರು ಹೇಳ್ತಾರೆ. ಈಗ ಭತ್ತದ ಬೆಳೆ ಅಂದ್ರೆ ಬೆಳೆ ಯಾವ ಹಂತದಲ್ಲಿ ಇದೆ ರೀ? ಬೆಳೆ ಬೆಳೆ ಬೆಳೆ ಯಾವ ಹಂತದಲ್ಲಿದೆ? ಕಟಾವು ಮಾಡಕತ್ತಿರೋ ಅಥವಾ ಮಾಡಬೇಕು? ಇನ್ನ ಎಷ್ಟು ದಿವಸ ಇದೆ? ಇಲ್ಲ, ತೆನೆ ಬಗ್ಗೆತ್ರಿ ಈಗ, ಇನ್ನ ಕಟಾವ ಲೇಟರ್ ಕಟಾವ್ ಹಾಕಿನ ಒಂದ್ 20 ದಿವಸ ಮೇಲೆ ಮೇಲೆ ಆಗ್ತದೆ. ಹನ್ನೊಂದು 20 ದಿವಸದ ಮೇಲೆ ಆಗ್ತದ? ಈ ಜಿಗಿ ಹುಳು ಕಾಣ್ತಾ ಇದೆಯಾ? ತೆನೆ ಬಗ್ಗೆತ್ರಿ ಈಗ, ಇನ್ನ ಕೆಂಪಾಗಿಲ್ರ? ಇನ್ನ ಕೆಂಪಾಗಿಲ್ಲ. ಈಗ ಏನ್ ಔಷಧಿ ಹೊಡೆದಿರಿ ಈಗ ಸದ್ಯಕ್ಕೆ? ಅದಕ್ಕೆ ಈಗ ಮೊದ್ಲು ನೀವ್ ಏನ್ ಔಷಧಿ ಹೊಡೆದ್ರಿ ಅಂತ ಗೊತ್ತಾದ್ರೆ ಅದು ಬಿಟ್ಟು ಬೇರೆ ಹೇಳ್ಬೋದು. ಈಗ ಯಾವ ಔಷಧಿ ಹೊಡೆದ್ರಿ ಅಂತ ಏನಾದ್ರು ಹೇಳ್ತೀರಾ? ಔಷಧ ಯಾವ್ದು ಹೊಡೆದ್ರಿ ನೀವ್ ಈಗ್ರಿ? ಔಷಧ ಯಾವ್ದು ಯಾವ್ದ್ರಿ? ಇನ್ನೊಮ್ಮೆ ಹೇಳಿ ಸ್ವಲ್ಪ ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ ಬಸಪ್ಪ ಅವ್ರೆ. ಇರ್ಲಿ ಬಿಡಿ, ಈಗ ಇಲ್ಲ ಇಲ್ಲ, ಈಗ ಈಗ 20 ದಿವಸದ ಬೆಳೆ ಅಂತಂದ ಹೇಳಿದ್ರೆ ಈಗ ನೀರೆಲ್ಲ ಕಟ್ಟ ನಿಲ್ಸಿರಿ. ಈಗ ನೀರ್ ನಿಲ್ಸಿರಿ ಕಟ್ಟದ. ಈಗ ನೀರ್ ಇದನ್ ನೀರ್ ಬಿಡ್ತಾ ಇಲ್ಲ ಈಗ ಗಿಡಕ್ಕೆ. ಈಗ ನೀವು ಔಷಧಿ ಹೊಡಿಬೇಕು ಅಂತಂದ ಹೇಳಿದ್ರೆ ಈಗ ಏನ್ ಮಾಡ್ಬೇಕು ಅಂದ್ರೆ, ಒಂದು ಅಸಿಫೇಟ್ ಔಷಧಿ ಬರ್ತದೆ. ಅಸಿಫೇಟ್, ಅಸಿಫೇಟ್ ಅಂತ. ಅದು 1 gram 1 liter ನೀರಿಗೆ ಸ್ವಲ್ಪ ಬೆರೆಸಿ ಹೊಡೀರಿ. ಬಟ್ ಈಗ ನೀರ್ ನಿಲ್ಸಿದ್ರೆ ಗಾಳಿ ಆಡುತ್ತೆ, ಹುಳದ ಬಾಧೆ ಕಡಿಮೆ ಆಗ್ತದೆ. ಈಗ ಈಗ ಔಷಧಿ ಈಗ ಹೊಡೆಯೋದ್ರಿಂದ ಇನ್ನೊಂದು ಪ್ರಾಬ್ಲಮ್ ಏನಪ್ಪ ಈ ಸಮಯದಲ್ಲಿ ಅಂತಂದು ಹೇಳಿದ್ರೆ, ಔಷಧಿ ಒಂದು ಬೆಳೆನಲ್ಲಿ ಅಥವಾ ಒಂದು ಕಾಳಿನಲ್ಲಿ ಸೇರ್ಕೊಂಡು ಅದು ಕಡಿಮೆ ಇದಾಗೋದು ಕಷ್ಟ ಆಗುತ್ತೆ. ಈಗ ಏನೇ ಔಷಧಿ ಹೊಡೆಯೋದಿದ್ರೆ ಇದಕ್ಕೆ ಮುಂಚೆ ಹೊಡೆದು ಬಿಡಬೇಕಾಗಿತ್ತು. ಈ ಒಂದು 8-10 ದಿವಸದಲ್ಲಿ ಹೊಡೆಯೋದು ಕಷ್ಟ. ಅಲ್ಲ ನೋಡ್ರಿ ಬಸಪ್ಪ ಅವ್ರೆ, ಈಗ ಹೇಳೋದು ಅವ್ರ ತಜ್ಞರೇ ಹೇಳ್ತಿದ್ದಾರೆ ಹೊಡೆಯೋದು ಬೇಡ, ನಿಮಗೆ ನೀರನ್ನ ಕಡಿಮೆ ಮಾಡಿ ಅಂತ ಹೇಳ್ತಿದ್ದಾರೆ. ನೀರ್ ಕಡಿಮೆ ಮಾಡೋದು, ನೀರನ್ನ ನಿಲ್ಸೋದನ್ನ ಬಿಟ್ಟು ಬಿಡಿ ಆಟೋಮೆಟಿಕ್ ಆಗಿ. ನೀರ್ ಕಡಿಮೆ ಮಾಡಿರಿ, ಆಟೋಮೆಟಿಕ್ ಕಡಿಮೆ ಆಗತ್ತೆ ಹುಳ ಅಂತ ಹೇಳ್ತಾರೆ. ಈಗ ಬಹಳ ಔಷಧಿ ಹೊಡಿಯಕ್ ಹೋದ್ರೆ ಏನಾಗುತ್ತೆ, ಔಷಧಿ ಅಂಶ ಬೆಳೆನಲ್ಲಿ ಕಾಳಿನಲ್ಲಿ ಸೇರ್ಕೊಂಡು ಮೇವಿನಲ್ಲೂ ಸೇರ್ಕೊಂಡು ಅದು ಮುಂದೆ ದನಕ್ಕೆ ಹಾಕ್ಬೇಕಾದ್ರೂ ಪ್ರಾಬ್ಲಮ್ ಆಗ್ತದೆ, ಆಮೇಲೆ ನೀವು ಮಾರ್ಬೇಕಾದ್ರೂ ಪ್ರಾಬ್ಲಮ್ ಆಗ್ತದೆ ಅದು. ಯಾಕಂದ್ರೆ ಇನ್ 20 ದಿವಸದಲ್ಲಿ ನಿಮ್ ಕಟಾವಿ ಬರೋದ್ರಿಂದ ಈಗ ರಾಸಾಯನಿಕ ಹೊಡೆದ್ಬಿಟ್ರೆ ಅದು ಎಲ್ಲರಿಗೂ ಹಾನಿಕಾರಕ ಅದಾಗುತ್ತೆ. ಹಾಗೇನಾದ್ರೂ ಹೊಡಿಬೇಕು ಅನ್ನಂಗಿದ್ರೆ ಬೇಕಾದ್ರೆ ನೀವು ಬೇವಿನ ಎಣ್ಣೆ ಹೊಡಿರಿ. ಬೇವಿನ ಎಣ್ಣೆ ಹೊಡಿರಿ, ಬೇವಿನ ಎಣ್ಣೆ 2-3 milliliter. ಸಾಯ್ತಾ ಸಾಯ್ತದ, ಕಡಿಮೆ ಆಗ್ತದ. ನೀವು ನೀವು ನೀರ್ ನಿಲ್ಲಿಸಿದಾಗ ಏನಾಗುತ್ತೆ, ಹೊರ ಒಳಗಡೆ ಗಾಳಿ ಆಡದ ಆಗುತ್ತೆ, ಆಮೇಲೆ ಅದೆಲ್ಲ ಒಣ ಅಂಶ ಬಂದ್ಬಿಟ್ಟು ಅಷ್ಟಕ್ಕೆ ಅರ್ಧಕ್ಕರ್ಧ ಇದು ಏನೋ ಕೀಟದ ಒಂದು ಏನೋ ಇರ್ತದಲ್ಲ ಜಿಗಿ ಹುಳು, ಅದು ಕಡಿಮೆ ಆಗುತ್ತಾ? ಅದ್ರ ಜೊತೆಗೆ ನೀವು ಬೇವಿನ ಎಣ್ಣೆನ ಹೊಡೆದ್ರಿ ಅಂತಂದು ಹೇಳಿದ್ರೆ ಅದಕ್ಕೂ ಅದಕ್ಕೂ ಸೇರ್ಕೊಂಡು ಸುಮಾರಷ್ಟು ಮಟ್ಟಿಗೆ ಅದು ಕಡಿಮೆ ಆಗ್ತದೆ ಅದು. ಈಗ ನೀವು ಯಾವುದೇ ಕೀಟನಾಶಕ ಹೊಡಿಯಕ್ಕೆ ಹೋದ್ರಿ ಅಂತಂದು ಹೇಳಿದ್ರೆ ಅದು ಆ ಒಂದು ಮೇವು ಮತ್ತು ಕಾಳಿನಾಗ ಸೇರ್ಕೊಂಡು ಸುಮ್ಮನೆ ಹಾನಿ ಆಗುತ್ತೆ ಮುಂದ್ಗಡೆ ದನಗಳಿಗೆ. ವಿಷಕಾರಿ ಅದು, ಹುಲ್ಲನ್ನು ತಿನ್ನು ದನಗಳಿಗೂ ವಿಷಕಾರಿ ಆಗ್ಬಿಡುತ್ತೆ. ನಾಳೆ ಒಂದು 20 ದಿವಸ ಆದ್ಮೇಲೆ ಕಟಾವ್ ಆದ್ಮೇಲೆ ಬೇವಿನ ಎಣ್ಣೆ ಹಾಕ್ರಿ ಬಸಪ್ಪ ಅವ್ರೆ, ಬೇವಿನ ಎಣ್ಣೆ ಹೊಡಿರಿ. ನೀರನ್ನ ಕಡಿಮೆ ಮಾಡ ಅಂತ ಹೇಳ್ತಾ ಇದಾರೆ, ನೀರನ್ನ ಕಡಿಮೆ ಮಾಡ್ಬಿಡಿ. ಈಗೇನು ಗಿಡದ ಬೆಳೆನಲ್ಲಿ ಅಲ್ಲಲ್ಲಿ ಏನು ಬೆಳೆ ಸುಟ್ಟಂಗ್ ಕಾಣ್ತದ, ಹೆಂಗೈತಿ? ಏನೇ ಆಗದಲ್ಲ, ಬೆಳೆ ಚೆನ್ನಾಗಿದ್ರೆ ಹಸಿರಿದೆ ಅಂತಿರಲ್ಲ, ಏನಾಗಲ್ಲ, ಏನಾಗಲ್ಲ, ತೊಂದರೆ ಆಗಲ್ಲ. ಒಳ್ಳೇದು, ಧನ್ಯವಾದ. ಮುಂದಿನ ಕರೆ. ಹಲೋ ಸರ್, ನಮಸ್ಕಾರ. ಸರ್ ನಮಸ್ಕಾರ, ಎಲ್ಲಿಂದ ತಮ್ಮ ಹೆಸರು? ನಾ ಪೂರ್ತಿಕ್ಲಿಯಿಂದ, ಕಬೂಲ್ಹುಸೇನ್ ಅಂತ ಸರ್ ಮಾತಾಡೋದು. ಕಬೂಲ್ಹುಸೇನ್ ಅವ್ರ ಹೇಳಿ, ಪ್ರಶ್ನೆ ಏನದ ಕೇಳಿ. ನಿಮ್ದು ಏನಿಲ್ಲ ಸರ, ನಮ್ಮ ಹತ್ತಿ ಬೆಳೆ 4 ತಿಂಗಳಿದೆ ಸರ್. ಅದರಲ್ಲಿ ಹೂವ ಮಗ್ಗೆ ಸಣ್ಣ ಸಣ್ಣ ಕಾಯಿ ಆಗಿ ಉದುರಕತ್ತಾವ ಸರ್. ಅದಕ್ಕೆ ಏನ್ ಮಾಡ್ಬೇಕಂಬುದು, ಏನ್ ಹತೋಟಿ ಕ್ರಮ ಏನ್ ಮಾಡ್ಬೇಕಂತ ಕೇಳಕ್ಕೆ. ಈಗ ಏನ ಹುಳಗಳ ಐತಿ ಅಂದ್ರೆ ಅದರಲ್ಲಿ ಏನ್ ಸುಮ್ನೆ ಉದುರ್ತಾವ? ಇಲ್ಲ ಸರ್, ಹುಳ ಏನಿಲ್ಲ ಸರ್. ಹುಳ ಇಲ್ಲ ಹೌದಲ್ರಿ? ಸ್ವಲ್ಪ ಈಗ ತಂಪೆಚ್ಚಾಗಿ ಉದುರ್ತಾವ್ರಿ ಬಾಳ. ಏನ್ ನೀರ್ ಬಾಳ, ಏನ್ ನೀರಾವರಿನ, ಏನ್ ಇದನ್ನ ಒಣ ಬೇಸಾಯ ದತ್ತಿ? ಒಣ ಬೇಸಾಯ ಸರ್. ಒಣ ಬೇಸಾಯ ಅಂದ್ರೆ ನೀರಿನ ಏನ್ ಸಮಸ್ಯೆ ಇಲ್ಲ? ಇಲ್ಲ ಸರ್, ನೀರೇನ್ ಕತ್ತೆ ಇಲ್ಲ ಸರ್, ನಮ್ ನೀರ್ ಬರಲ್ಲ ನಮ್ ಕಡೆ. ಅದಕ್ಕೆ ಒಂದ್ ಕೆಲಸ ಮಾಡಿ ಇವ್ರೆ ಸರ್, ಹೇಳಿ ಸರ್. 19 ಅಂತ ಹೇಳಿ ಒಂದು ಲಿಕ್ವಿಡ್ ಫರ್ಟಿಲೈಸರ್ ಬರುತ್ತೆ. ಲಿಕ್ವಿಡ್ ಸರ್, ನಾವು ಒಂದ್ಸಲ ಇದು ಗೊಬ್ಬರ ತರ ಇರ್ತಾವ ಸರ್, 1 kg ಪ್ಯಾಕೆಟ್. 99 ಬರುತ್ತೆ, ಅದನ್ನ 5 ಗ್ರಾಮ್ ಒಂದು ಲೀಟರ್ ನೀರಿಗೆ ಪ್ಲಸ್ ಪ್ಲಾನಾಫಿಕ್ಸ್ ಏನಾರ ಸಿಕ್ಕರೆ ಅದನ್ನು ಸ್ಪ್ರೇ ಮಾಡ್ರಿ ಇವ್ರೆ. ಪ್ಲಾನಾಫಿಕ್ಸ್ ಸರ್? ಹಾ, ಪ್ಲಾನಾಫಿಕ್ಸ್ ಅಂತ ಬರುತ್ತೆ ನೋಡ್ರಿ, ಎರಡು ಕೋಡ್ಸೆ ಮಾಡ್ರಿ. ಓಕೆ ಸರ್. ಓಕೆ, ಪ್ಲಾನಾಫಿಕ್ಸ್ ಆದ್ರೆ 4 ml ಅಷ್ಟೇ ಹಾಕ್ಬೇಕು 18 ಲೀಟರ್ ನೀರಿಗೆ. ಅದರ ಜೊತೆಗೆ ಪ್ಲಾನಾಫಿಕ್ಸ್ ಮತ್ತೆ 94 ಸರ್? ಹಾ, 94 ಎರಡು ಕೂಡ್ಸೆ ಮಾಡ್ರಿ. ಅಲ್ಲ ಅದು ಉಳು ಕೊಡ್ತಿದ್ರಿ ಸೈಪರ್ ಮಿತ್ರಿ, ನೋವು ಸ್ವಲ್ಪ ತಂಪು ಹೆಚ್ಚಾಗೈತೆ, ಈಗೆಲ್ಲ ಚಳಿ ಶುರುವಾಗೈತಲ್ಲ, ಸ್ವಲ್ಪ ಗಿಡಕ್ಕೆ ತಂಪಾಗಿ ಅಥವಾ ಗಿಡದಲ್ಲಿ ಏನಾರ ಅಕಸ್ಮಾತ್ ಅದು ಕೆಪಾಸಿಟಿ ಇಲ್ದಂಗೆ ಬಹಳಷ್ಟು ಕಾಯಿಗೆ ಹೂಗು ಹಿಡ್ಕೋತೋ ಅಂದ್ರೆ ಹಂಗಾಗುತ್ತೊಮ್ಮೆ ಕಾಯಿ ಎಲ್ಲ ಉದುರ್ತಾವ, ತಂಪು ಹೆಚ್ಚಾಗಿ ಉದುರ್ತವೆ. ಅದು ಮಾಡ್ರಿ ಪ್ಲಾನಾಫಿಕ್ಸ್ ಪ್ಲಸ್ 99 ಧನ್ಯವಾದಗಳು. ಮುಂದಿನ ಕರೆ, ಮುಂದಿನ ಕರೆ, ಫೋನ್ ಕರೆ. ಹಲೋ ಸರ್. ಹಾ, ಕೇಳಿ ಪ್ರಶ್ನೆ. ಎಲ್ಲಿಂದ ರೀ ಸರ್? ನಮಸ್ಕಾರ ಸರ್, ನನ್ನ ಹೆಸರು ತಾಯಪ್ಪ ಅಂತ, ನಾನು ಚಂದ್ರಮಣ್ಣ ಸರ್. ತಾಯಪ್ಪ ಅವರೇ, ಕೇಳಿ ಪ್ರಶ್ನೆ ಕೇಳಿ. ಏನು ನಿಮ್ಮ ಬೆಳೆಯಲ್ಲಿ ಸಮಸ್ಯೆ ಇದಾವೆ, ಕೀಟ ರೋಗ ಸಂಬಂಧಪಟ್ಟಂತದ್ದು? ಸರ್ ನಂದು ಒಂದೇ ಸರ್, ಈಗ ನಾವೆಲ್ಲ ಕೀಟ ಬೆಳೆ ಇದಕ್ಕೆ ಹೊಸತೆ ಜೋಳದಲ್ಲಿ ಕೀಟನೇ ಇದ್ರು ಸರ್, ಒಂದ್ 2 ವರ್ಷ ಕೆಳಗೆ 3 ವರ್ಷ ಕೆಳಗೆ ಕೀಟ ಇದ್ದಿಲ್ಲ, ರೋಗ ಇದ್ದಿಲ್ಲ. ಅದಕ್ಕೆ ಈಗ ಕೀಟ ರೋಗ ಸರ್ ಎಲ್ಲಿಂದ ಬಂತು ಸರ್? ಅದು ಅದಕ್ಕೆ ಜೋಳಕ್ಕೆ ರೋಗ ಇದೇ ಇದ್ದಿಲ್ಲ ಸರ್, ಹೆಂಗ್ ಬಂತು ಸರ್ ಅದಕ್ಕೆ? ಈಗ ನೀವು ಒಳ್ಳೆ ಒಂದು ಪ್ರಶ್ನೆನೆ ಕೇಳಿರ. ಈಗ ಈಗ ಈಗ ಕೀಟ ಈ ಜೋಳಕ್ಕೆ ಮತ್ತು ಮೆಕ್ಕೆಜೋಳಕ್ಕೆ ಈಗ ಒಂದು ಲದ್ದಿ ಹುಳು ಸಮ ತರ ಬರ್ತಾ ಇದೆ. ಈಗ ನಾವೇನಂತೀವಿ ಅದಕ್ಕೆ, ಸೈನಿಕ ಹುಳು ಅಂತೀವಿ ಅಥವಾ ಫಾಲ್ ಸೈನಿಕ ಹುಳು ಅಂತ ಹೇಳ್ತೀವಿ. ಅದು ಮೊದಲು ನಮ್ಮ ದೇಶದಲ್ಲಿ ಇರಲಿಲ್ಲ. ಈಗ 2018 ಏನಾಗಿದೆ, ಬೇರೆ ದೇಶದಿಂದ ಅದು ಬಂದು ನಮ್ಮ ದೇಶಕ್ಕೆ ಬಂದ್ಬಿಟ್ಟಿದೆ. ಬಂದು ಮೊದಲನೇದಾಗಿ ಈಗ ಮೆಕ್ಕೆಜೋಳದಲ್ಲಿ ಅದು ಕಾಣಿಸ್ಕೊಂಡು ಅದ್ರ ಜೊತೆಗೆ ಅದಾದ ನಂತರ ಈಗ ಜೋಳಕ್ಕೂ ಕೂಡ ಬರ್ತಾ ಇದೆ. ಹಂಗಾಗಿ ಇದೇನಂತಂದು ಹೇಳಿದ್ರೆ, ನಾವು ಬೇರೆ ದೇಶದಿಂದ ಬಂದಿರತಕ್ಕಂಥ ಹುಳು ಆಗಿರೋದ್ರಿಂದ ಅದು ಇಲ್ಲಿ ಭಾಳ ಚೆನ್ನಾಗಿ ಬದುಕ್ತಾ ಇದೆ, ಆಮೇಲೆ ಬೆಳೆನೂ ಎಲ್ಲ ಕಡೆ ಸಿಗ್ತಾ ಇದೆ. ಆ ದೃಷ್ಟಿಯಿಂದ ಅದರ ಒಂದು ಹಾವಳಿ ಈಗ ಜಾಸ್ತಿಯಾಗಿ ನಾವು ನೋಡ್ತಾ ಇದ್ದೀವಿ. ಬಟ್ ಅದಕ್ಕೆ ಹತೋಟಿ ಕ್ರಮ ಕೂಡ ನಾವು ಹೇಳಿದ್ದೀವಿ, ಅದ್ರ ಪ್ರಕಾರ ಮಾಡ್ಕೊಂಡಾದ್ರೆ ರೈತರಿಗೆ ಯಾವ ಸಮಸ್ಯೆನೂ ಬರೋದಿಲ್ಲ. ಅದೇ ಅಲ್ಲ ಸರ್, ಒಂದ್ ಕ್ವಶನ್ ಅಂದ್ರೆ, ಈಗ ಅದು ಕೆಮಿಕಲ್ ಅಲ್ದಾನೆ ನಾರ್ಮಲ್ ಆಗಿ ಯಾವ ತರ ಆಟೋಟ್ ಮಾಡ್ಬೋದು ಸರ್? ನ್ಯಾಚುರಲ್ ಆಗಿ ಬಟ್ ಏನನ್ನ ಅಂದ್ರೆ ಈಗ ಬೇವಿನ ಎಣ್ಣೆ ಮಾಡ್ಬೋದು ಮಾಡ್ಬೋದು. ಅದ್ ಏನಿದೆ ಅಂದ್ರೆ, ಆ ಕೀಟ ಏನು ಬಂದಿದೆಯಲ್ಲ, ಅದು ಬೇರೆ ಯಾವುದೇ ಒಂದು ಕೀಟನಾಶಕಕ್ಕೆ ಇದು ಕೀಟನಾಶಕ ನಿರೋಧಕ ಶಕ್ತಿ ತಗೊಂಡಿದೆ ಅಂತ ಎಲ್ಲೂ ಇಲ್ಲ. ಅದು ಅದನ್ನ ಬೇವಿನ ಎಣ್ಣೆ ಹೊಡೆದ್ರು ಕೂಡ ಹತೋಟಿ ಮಾಡ್ಬೋದು. ಬಟ್ ಏನಪ್ಪ ಅಂತಂದು ಹೇಳಿದ್ರೆ, ಅದು ಕಂಡ ತಕ್ಷಣನೇ ಬೇವಿನ ಎಣ್ಣೆನ ನೀವು ಅದು ಸುಳಿನಲ್ಲಿ ಚೆನ್ನಾಗಿ ಬೀಳೋ ಹಂಗೆ ಹೊಡಿಬೇಕಷ್ಟೇ. ಹಾ, ಸುಮ್ಮನೆ ಎಲೆ ಮೇಲೆ ಸಿಂಪರಣೆ ಮಾಡಿದ್ರೆ ಅದು ಹತೋಟಿ ಆಗಲ್ಲ, ಯಾಕಂದ್ರೆ ಸುಳಿನಲ್ಲಿ ಇರ್ತದೆ. ಸುಳಿಗೆ ಕೀಟನಾಶಕ ಬೀಳೋ ಹಂಗೆ ನೀವು ಸಿಂಪರಣೆ ಮಾಡಿದ್ರೆ ಅದು ಖಂಡಿತವಾಗಿ ಹತೋಟಿ ಆಗ್ತದೆ. ಏನ್ ಹಾಕಿರಿ ತಾಯಪ್ಪ ಅವ್ರೆ ಬೆಳೆಗಳು? ಸರ್ ಈಗ ಭತ್ತ ಹಾಕಿನ್ ಸರ್. ಭತ್ತ ಎಲ್ಲ ಮುಗಿತು ಸರ್, ಅರ್ಧ ಇನ್ನು ನಾಳೆ ಇನ್ನ ಒಂದು ವೀಕ್ ಅಲ್ಲಿ ಕಟ್ ಮಾಡ್ತದೆ ಸರ್. ಎಲ್ಲ ಹೇಗೆ ಭತ್ತ ಚೆನ್ನಾಗಿ ಕಾಳಾಗಿದೆಯಾ ಸರ್? ಚೆನ್ನಾಗಿದೆ ಸರ್, ಎಲ್ಲ ಚೆನ್ನಾಗಿದೆ ಸರ್. ವೆರೈಟಿ ಬಂದು ಶ್ರೀರಾಮ್ ಗೋಲ್ಡ್ ಹಾಕಿನ್ ಸರ್, ಚೆನ್ನಾಗೈತೆ. ಸೋನಾ ಮಸೂರಿ ಹಾಕಿಲ್ಲ ತಾವು? ಸೋನಾ ಮಸೂರಿ, ಸೋನಾ ಮಸೂರಿ ಅಂದ್ರಲ್ಲ ಅದ್ರಲ್ಲಿ ಶ್ರೀರಾಮ್ ಗೋಲ್ಡ್ ಬರುತ್ತೆ ಸರ್, ಸಣ್ಣದ ಏಳು ಆರ್ ಎನ್ ಆರ್ ಅಂತಾರ. ಆರ್ ಎನ್ ಆರ್ ಅಲ್ಲ ಸರ್, ಅದಕ್ಕಿಂತ ಸಣ್ಣಗಿರುತ್ತೆ. ಅದಕ್ಕಿಂತ ಸಣ್ಣಗಿರುತ್ತೆ. ಒಳ್ಳೇದು, ಒಳ್ಳೇದಾಗಲಿ. ಚೆನ್ನಾಗಿ ರೇಟ್ನು ಚೆನ್ನಾಗಿದೆ ಸರ್. ಹೌದು, ಪರವಾಗಿಲ್ಲ. ಒಳ್ಳೇದು. 2100 2500 ನಡೆದ ಸರ್. ಎಷ್ಟು? ಒಂದು 40 ಚೀಲ ಆಗತ್ತಾ ಒಂದು ಎಕರೆಗೆ ಸರ್? 32-36 ಬರುತ್ತೆ ಸರ್. ಅಂದ್ರೆ ಇಳುವರಿ ಅಲ್ಲಿ ಕಡಿಮೆ ಬರುತ್ತೆ, ಬಟ್ ರೇಟ್ ಅಲ್ಲಿ ಚೆನ್ನಾಗಿರುತ್ತೆ. ಎಣ್ಣೆ ಪಣ್ಣೆ ರಾಸಾಯನಿಕ ಅದು ಜಗ್ ಹಾಕಿರಿ ಸರ್? ಏನಿಲ್ಲ ಸರ್, 2 ಸತಿ ಹೊಡೆದಿನ್ ಸರ್. ಯಾಕಂದ್ರೆ ಅದು ಸ್ವಲ್ಪ ಸೋನಾ ಮಸೂರಲ್ಲಿ ಅದು ವೆರೈಟಿ ಕಾಸ್ಟ್ಲಿ ಅಲ್ಲ ಸರ್, ಹಂಗಾಗಿ ಸ್ವಲ್ಪ ಒಳ್ಳೆ ಬೇಕಾಗಿ ಸರ್. ಯಾರೇನಾರ ಆಗಿದ್ರೆ ಒಂದ್ ಸತಿ ಹೊಡೆದ್ರೆ ಮುಗಿತಿರ್ತಾರೆ. ಜಿಗಿ ಹುಳು ಏನಾದ್ರು ನೋಡಿದ್ರೆ ನಿಮ್ ಬೆಳೆನಲ್ಲಿ ಕಂದು ಜಿಗಿ ಹುಳು ಏನಾದ್ರು ಬಂದಿತ್ತಾ? ಇಲ್ಲ ಇಲ್ಲ ಸರ್, ಬಂದಿಲ್ಲ ಸರ್, ಬಂದಿಲ್ಲ ಸರ್. ಒಳ್ಳೇದು ತಾಯಪ್ಪ, ಕರೆ ಮಾಡಿದಕ್ಕೆ ಧನ್ಯವಾದ ನಿಮ್ಗೆ. ಡಾಕ್ಟರ್ ಎಂಜರಪ್ಪ ಅವರು ತಾವು ಹೇಳ್ತಾ ಇದ್ರು, ಈಗ ಹತ್ತಿ ಆಲ್ಮೋಸ್ಟ್ ರೈತರು ಮೊದಲನೇ ಪಿಕ್ಕಿಂಗ್ ಆಗ್ತಾ ಇದೆ, ಇನ್ನು ತಂಪು ಜಾಸ್ತಿ ಆಗ್ತಾ ಇದೆ ನವಂಬರ್ ಡಿಸೆಂಬರ್ ಅಲ್ಲಿ. ಸಾಮಾನ್ಯವಾಗಿ ಅಲ್ಲಲ್ಲಿ ಕೆಂಪು ರೋಗ ಬಹಳಷ್ಟು ಹೇಳ್ತಾ ಇದ್ದಾರೆ, ಕೆಂಪಾಗ್ತಾ ಇದೆ, ಕಾಯಿ ಉದುರ್ತಾ ಇದೆ, ಕಾಯಿ ಕೆಂಪಾಗ್ತಾ ಇದೆ ಅಂತಕ್ಕಂಥದ್ದು. ಇದಕ್ಕೆ ತಾವು ಈಗಾಗಲೇ ಹೇಳಿದ್ರಿ, 94 ಸಿಂಪರಣೆ ಮಾಡಿ ಜೊತೆಗೆ ಪ್ಲಾನೋಫಿಕ್ಸ್ ಅನ್ನು ಹಾಕಿ ಸಿಂಪರಣೆ ಮಾಡೋದ್ರ ಮುಖಾಂತರ. ಬೇರೆ ಬೇರೆ ಒಂದೇ ಸಿಂಪರಣೆ ಮಾಡಿದ್ರೆ ನಡೀತದೆ, ಎರಡು ಮೂರು ಸಿಂಪರಣೆ ಸಿಂಪರಣೆ ಅಂತೇಳಿ ಏನಾಗುತ್ತೆ ಅಂತ ಹೇಳ್ಬಿಟ್ಟು, ಚಳಿಗಾಲದಲ್ಲಿ ನಾವು ನೆಲಕ್ಕೆ ಎಷ್ಟು ಗೊಬ್ಬರ ಕೊಟ್ಟು ಕೂಡ ನೀರಾವರಿ ಇಲ್ಲ ಆದ್ರೂ ಕೂಡ ಅದು ಗೊಬ್ಬರ ತಗೊಳ್ಳೋದಿಲ್ಲ. ಈಗ ಯಾವುದೇ ಒಂದು ಸಸ್ಯಗಳು ಸ್ವಲ್ಪ ಸರಿಯಾಗಿ ಮತ್ತು ಲವಣಾಂಶ ಮತ್ತು ಪೋಷಕಾಂಶ ತಗೋಬೇಕಂದ್ರೆ ಒಂದು ವಾತಾವರಣದ ಉಷ್ಣತೆಯೂ ಬಹಳ ಇಂಪಾರ್ಟೆಂಟ್. ಈ ಉಷ್ಣತೆ ಜಾಸ್ತಿ ಇಲ್ಲ, ಈ ಸಾಯಿಲ್ ಟೆಂಪರೇಚರ್ ಬಹಳಷ್ಟು ಕಡಿಮೆ ಆಗ್ತಾ ಇದೆ. ಅದಕ್ಕೆ ಮೊದಲು ನಾವೇನು ಡಿ ಎ ಪಿ ಮತ್ತು ಯೂರಿಯಾ ಸಿಂಪಡಣೆ ಹೇಳ್ತಾ ಇದ್ವಿ, ಸುಮಾರು 6-8 kg ಡಿ ಎ ಪಿ ಅಥವಾ 1 kg ಡಿ ಎ ಪಿ ಒಂದು 200 liter ಮಿಕ್ಸ್ ಮಾಡಿ ಮ್ಯಾಗಿನ ತಿಳಿ ತೊಗೊಂಡು ಸ್ಪ್ರೇ ಮಾಡ್ರಿ ಅಂತೇಳಿ. ಇತ್ತೀಚೆಗೆ ರೆಡಿಮೇಡೆ ಬಂದ್ಬಿಟ್ಟದೆ, ಈಗ 94 ರೆಕಮೆಂಡೇಶನ್ ಕೊಟ್ಬಿಟ್ವಲ್ಲ ಸಾಲಿಬಲ್ ಫರ್ಟಿಲೈಸರ್, ಅದನ್ನು ಕೊಟ್ಟು ಮಾಡಬಹುದು. ಬಟ್ ಅದು ರಿಕವರಿ ಬಂತಂದ್ರೆ ಏನು ತೊಂದರೆ ಇಲ್ಲ. ಮತ್ತೆ ಮ್ಯಾಗ್ನೀಶಿಯಂ ಸಲ್ಫೇಟ್ ಹಾಕ್ಲಿಕ್ಕೆ, ಮ್ಯಾಗ್ನೀಶಿಯಂ ಸಲ್ಫೇಟ್ ಕೂಡ 1% ಮಾಡಬಹುದು, ಅದು ಕೂಡ ಡಿಫರೆನ್ಸ್ ಇರುತ್ತೆ. ಅಲ್ಲ ಮೊದಲು ಅದನ್ನು 1ನೇ ಸಿಂಪರಣೆ, ಇದು ನೆಕ್ಸ್ಟ್ 2ನೇ ಸಿಂಪರಣೆ. ಹಾ, 2ನೇ ಸಿಂಪರಣೆ ಅಂತೇನಿಲ್ಲ, 94 ಪ್ಲಸ್ ಮ್ಯಾಗ್ನೀಶಿಯಂ ಸಲ್ಫೇಟ್ ಎರಡೂ ಕೂಡ ಒಂದ್ಸರಿ ಮಾಡೋದು, 94 ಪ್ಲಸ್ ಇದೊಂದು ಪ್ಲಾನ್ ಆಫ್ ಫಿಕ್ಸ್ ಕೂಡ ಒಂದ್ಸರಿ ಮಾಡಬಹುದು. ಸೊ ಇದನ್ನ ಮಾಡೋದ್ರ ಮುಖಾಂತರ ಯಾವುದೇ ಒಂದು ಕೀಟನಾಶಕ ಹೊಡೆಯೋ ಇದ್ರ ಜೊತೆ ಮಿಕ್ಸ್ ಮಾಡ್ಕೊಂಡು ಖಂಡಿತ ಮಾಡಬಹುದು, ಪ್ಲಾನ್ ಆಫ್ ಫಿಕ್ಸ್ ಮಾಡ್ಬೇಕಾದ್ರೆ ಫರ್ಟಿಲೈಸರ್ ಜೊತೆಗೆ. ಬಟ್ ಕೀಟನಾಶಕ ಮತ್ತು 94 ಸ್ಪ್ರೇ ಮಾಡಬಹುದು, ಕೀಟನಾಶಕ 94 ಸ್ಪ್ರೇ ಮಾಡಬಹುದು. ಪ್ಲಾನ್ ಆಫ್ ಫಿಕ್ಸ್ ಸ್ವಲ್ಪ ಬೇರೆ ಸಪರೇಟ್ ಮಾಡಿದ್ರೆ ಒಳ್ಳೇದು, ಬಹಳ ಸೆನ್ಸಿಟಿವ್ ಇರ್ತದೆ ಅದೊಂದಿಷ್ಟು. ಈಗ ಎಷ್ಟು ದ್ರಾವಣ ಒಂದು ಎಕರೆಗೆ ಹೋಗ್ಬೇಕಂತ ಹೇಳ್ತೀರಿ? ಸಾಮಾನ್ಯವಾಗಿ ಚೆನ್ನಾಗಿ ಹತ್ತಿ ಬಂದಿತ್ತಪ್ಪ ಒಂದು 250 liter ದ್ರಾವಣ ಬೇಕಾಗುತ್ತೆ ಒಂದು ಎಕರೆಗೆ. ಒಂದು ಎಕರೆಗೆ ಆಲ್ರೆಡಿ ಈ ಹಂತಕ್ಕೆ ಆಲ್ರೆಡಿ ಹೂವು ಕಾಯಿ ಚೆನ್ನಾಗಿ ಇಟ್ಕೊಂಡಿತ್ತಪ್ಪ ಅಂದ್ರೆ 1 ಎಕರೆಗೆ 250 liter ದ್ರಾವಣ ಬೇಕಾಗುತ್ತೆ. ಈಗಾಗಲೇ ಸಾಕಷ್ಟು ಭಾಗದಲ್ಲಿ ಡಾಕ್ಟರ್ ಪ್ರಭುರಾಜ್ ಅವರೇ ಮೆಣಸಿನಕಾಯಿ ಬೆಳೆ ಇದೆ, ಮೆಣಸಿನಕಾಯಿ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ರೈತರು. ಅಲ್ಲಲ್ಲಿ ಕೆಲವೊಮ್ಮೆ ಈ ಮುಟ್ರು ಸಮಸ್ಯೆ ಆಗ್ತಾ ಇದೆ ಅಂತಕ್ಕಂಥದ್ದು, ಆಮೇಲೆ ಲದ್ದಿ ಹುಳಿನ ಸಮಸ್ಯೆ ಭಾಳಷ್ಟು ಹೇಳ್ತಾ ಇದ್ದಾರೆ, ಲದ್ದಿ ಹುಳು ಹಸುರು ಹುಳು ಬರ್ತಾ ಇದೆ ಅಂತಕ್ಕಂಥದ್ದು. ಏನು ಹೇಳ್ತೀರಿ ರೈತರಿಗೆ? ಈಗ ಈ ಕಾಯಿ ಬಂದಿರತಕ್ಕಂಥ ಹಂತದಲ್ಲಿ ಅಥವಾ ಬಲಿತಕ್ಕಂಥ ಹಂತದಲ್ಲಿ ಈ ಲದ್ದಿ ಹುಳು ಆಯಿತು ಅಥವಾ ಹಸಿರು ಹುಳು ಆಯಿತು ಕಂಡು ಬರ್ತದೆ, ಈಗ ಅದು ಸಾಮಾನ್ಯವಾಗಿ ಇರ್ತದೆ. ಈ ಲದ್ದಿ ಹುಳು ಇತ್ತು ಅಂತಂದು ಹೇಳಿದರೆ ಇದು ರಾತ್ರಿ ಸಮಯದಲ್ಲಿ ಇದು ತಿನ್ನೋದ್ರಿಂದ ಬೆಳಗಿನ ಸಮಯದಲ್ಲಿ ನಾವು ಸ್ಪ್ರೇ ಮಾಡೋದು ಅಥವಾ ಸಿಂಪರಣೆ ಮಾಡಿದ್ರೆ ಅಷ್ಟಾಗಿ ಪರಿಣಾಮ ಆಗಂಗಿಲ್ಲ. ಅದಕ್ಕೋಸ್ಕರ ನಾವು ಏನು ಒಂದು ಶಿಫಾರಸು ಮಾಡ್ತೀವಿ ಅಂತಂದು ಹೇಳಿದರೆ, ಇಂಥ ಸಮಯದಲ್ಲಿ ಲದ್ದಿ ಹುಳಿನ ಹತೋಟಿಗೆ ಒಂದು ವಿಷಪ್ರಾಶನ ಅಥವಾ ವಿಷ ಒಂದು ಪದಾರ್ಥ ಅಂತ ಮಾಡ್ತೀವಿ ನಾವು. ಅಂದರೆ ಈ ತೌಡು, ಭತ್ತದ ತೌಡು ಏನಿರ್ತದಲ್ಲ, ಅದು 1 ಎಕರೆಗೆ 1 20 kg ಭತ್ತದ ತೌಡು ಮತ್ತು 1-2 kg ಬೆಲ್ಲ ಮತ್ತು 1-2 liter ಅಥವಾ 3 liter ನೀರು ಅದರ ಜೊತೆಗೆ ಚೆನ್ನಾಗಿ ಬೆರೆಸ್ಕೋಬೇಕು. ಬೆರೆಸ್ಕೊಂಡು ಅದನ್ನೆಲ್ಲ ಚೆನ್ನಾಗಿ ಆ ಭತ್ತಕ್ಕೆ ಅದನ್ನು ಸೌರಂಗೆ ಅದನ್ನು ಬೆರೆಸ್ಕೊಂಡು ಮತ್ತು ಅದಕ್ಕೆ 100 milliliter ಮೊನೊಕ್ರೋಟೋಫಾಸ್ ಅದನ್ನು ಚೆನ್ನಾಗಿ ಬೆರೆಸ್ಕೊಂಡು ಬೆಳಗಿನ ಸಮಯದಲ್ಲಿ ಇದನ್ನು ಮಾಡಿಕೊಂಡು ಚೆನ್ನಾಗಿ ಒಂದು ಪ್ಲಾಸ್ಟಿಕ್ ಚೀಲದಲ್ಲಿ ಕಟ್ಟಿ ಇಟ್ಕೋಬೇಕು. ಅದನ್ನು 1-8 hours ಅದನ್ನು ಚೆನ್ನಾಗಿ ಕಟ್ಟಿ ಇಡಬೇಕು ಸಾಯಂಕಾಲದವರೆಗೂ. ಅವಾಗೇನಾಗುತ್ತೆ, ಆ ಬೆಲ್ಲ ಮತ್ತು ನೀರಿನ ಮಿಶ್ರಣದಿಂದ ಏನಾಗುತ್ತೆ, ಸ್ವಲ್ಪ ಹುಳಿ ಬರ್ತದೆ. ಅದ್ರ ಜೊತೆಗೆ ಒಂದು ಕೀಟನಾಶಕನೂ ಇರೋದ್ರಿಂದ ಸಾಯಂಕಾಲ 4 ಗಂಟೆ ಸುಮಾರಿಗೆ ಅದನ್ನೇನು ಮಾಡಬೇಕು, ಸಾಲಿನ ನಡುವಾಯಿತು ಅಥವಾ ಹಿಂಗೇನಾಯಿತು ಎರಚ್ಕೋಬೇಕು. ಅದನ್ನು ಹಿಂಗೆ ಎರಚೋದ್ರಿಂದ ಏನಾಗುತ್ತೆ, ಅವ್ರು ರಾತ್ರಿ ಸಮಯದಲ್ಲಿ ಆ ಲದ್ದಿ ಹುಳುಗಳು ಬಂದು ತಿನ್ನೋದ್ರಿಂದ ಈ ಒಂದು ವಾಸನೆಗೆ ಬಂದು ಆ ಭತ್ತದ ತೌಡನ್ನು ತಿಂದು ಸಾಯ್ತವೆ. ಒಂದು ಕರೆ ಇದೆ, ಹಲೋ ಸರ್, ನಮಸ್ಕಾರ ಸರ್. ನಮಸ್ಕಾರ, ತಮ್ಮ ಹೆಸರು ಎಲ್ಲಿಂದ ರೀ ಸರ್? ನಮ್ಮ ಹೆಸರು ಬಸವರಾಜ್ ಸರ್, ದೇವದುರ್ಗ ತಾಲೂಕು ಗೂಗಲ್ ಗ್ರಾಮ. ಬಸವರಾಜ್ ಅವರೇ, ಕೇಳಿ, ಪ್ರಶ್ನೆ ಕೇಳಿ, ನಿಮ್ಮ ಸಮಸ್ಯೆಗಳು ಬೆಳೆಯಲ್ಲಿ. ಸರ್, ನಾವು ಇವಾಗ ಭತ್ತ ಹಾಕಿದೀವಿ ಸರ್. ಅದು ಮುಗಿದ ನಂತರ ಸೂರ್ಯಪಾನ ಹಾಕ್ಬೇಕು ಅನ್ಕೊಂಡಿದೀವಿ ಸರ್. ಅದು ಹಾಕ್ಬೋದೇನಂತ ಕೇಳ್ತಾ ಇದ್ದೀನಿ ಸರ್. ಎರಿಹೊಲ ಇದೆ ಸರ್. ನೀರಾವರಿ ಇದೆಯಾ? ನೀರಿದೆಯಾ? ಮೂರು ಕಾಲದಲ್ಲಿ ಬೆಳೀತಾರೆ. ಕಟಾವ್ ಮಾಡಿ ಎಷ್ಟು ಸಾತ್ರಿ? ಇನ್ನೊಂದು ಕಟಾವ್ ಆಗುತ್ತೆ. ಒಂದು ತಿಂಗಳು, ಒಂದೂವರೆ ತಿಂಗಳು ಬಿಟ್ಟು ನೀವು ಹಾಕೊಳ್ಳಿ, ಏನ್ ತೊಂದರೆ ಇಲ್ಲ. ಆದಷ್ಟು ಏನಾಗುತ್ತೆ, ಫೆಬ್ರವರಿ ಒಳಗೆ ನಿಮಗೆ ಕಾಲ್ ಕಟ್ಟುವಾಗ ಆಗ್ಬೇಕು. ಬೇಸಿಗೆಯಲ್ಲಿ ಸ್ವಲ್ಪ ಪಾಲಿನೇಷನ್ ಪ್ರಾಬ್ಲಮ್ ಆಗತ್ತ ಬೇಸಿಗೆ ಬಂದಾಗ. ಫೆಬ್ರವರಿಯಲ್ಲಿ ಬೆಳೆ ಮುಗಿಯುವ ಹಾಗೆ ಹಾಕೊಂಡ್ಬಿಟ್ರೆ ಬರುತ್ತೆ. ಸೂರ್ಯಕಾಂತಿ ಹಾಕೋಬಹುದು ನೀವು ಇನ್ನೊಂದು 15-20 ದಿವಸ ಬಿಟ್ಟು. ಒಂದ್ ತಿಂಗಳು ಬಿಟ್ಟು ಸರಿ ವ್ಯವಸಾಯ ಮಾಡಿ ಹಾಕೋಬಹುದು, ಏನ್ ತೊಂದರೆ ಇಲ್ಲ. ಅಂದ್ರೆ ನವೆಂಬರ್ ದಾಟ್ಸಿ ಡಿಸೆಂಬರ್ ಮೊದಲೇ ವಾರದಾಗ ಹಾಕೊಂಡ್ಬಿಟ್ರಿ. ಏನ್ ಸಾಕಷ್ಟು ಪ್ರೈವೇಟ್ ಕಂಪನಿ ಹೈಬ್ರಿಡ್ಸ್ ಬಾಳ ಇದ್ದಾವ್ರಿ. ಅವೇನು ರಾಯಚೂರ್ಗಿ ಇಂತ ಹೈಬ್ರಿಡ್, ಕೊಪ್ಪಳಕ್ಕಿಂತ ಹೈಬ್ರಿಡ್ ಅಂತ ಇರಂಗಿಲ್ಲ. ಈಗ ಮೈಕೋ ಕಂಪನಿ ತಗೊಳ್ಳಿ, ತುಂಬಾ ಒಳ್ಳೆ ಹೈಬ್ರಿಡ್ಸ್. ಈಗ ನೋಡಿ, ನಿಮ್ಮ ಸುತ್ತಮುತ್ತ ಹಾಕಿರ್ತಾರೆ ಸೂರ್ಯಕಾಂತಿಯನ್ನ, ರೈತರಿಗೆ ಅನುಭವ ಇರುತ್ತೆ ಯಾವ್ದು ಬೀಜ ತಂದಿರೋದು. ನಿಮ್ಮ ರೈತ ಸಂಪರ್ಕದಲ್ಲಿ ಕೇಳಿ, ರೈತ ಸಂಪರ್ಕ ಕೇಂದ್ರದಲ್ಲಿ ಒಳ್ಳೆ ತಳಿಗಳನ್ನ ಕೊಡ್ತಾರೆ. ಕೃಷಿ ವಿಶ್ವವಿದ್ಯಾಲಯ ತಜ್ಞರು ಒಂದ್ಸರಿ ಭೇಟಿ ಆಗ್ರಿ. ಯೂನಿವರ್ಸಿಟಿ ಇದೆಯಲ್ಲ, ಯೂನಿವರ್ಸಿಟಿನಲ್ಲಿ ಕೂಡ ಯೂನಿವರ್ಸಿಟಿಯಲ್ಲಿ ಕೇಳಬಹುದು ತಾವು ಬಂದು ಈ ರಾಯಚೂರಿಗೆ ಬಂದಾಗ. ನಮ್ಮಲ್ಲಿ ಬೀಜ ಘಟಕ ಇದೆ, ನಮ್ಮ ಯೂನಿವರ್ಸಿಟಿನಲ್ಲಿ ಬೀಜ ಘಟಕ ಇದೆ. ಆ ಬೀಜ ಘಟಕ ಅಲ್ಲಿ KVK ಹತ್ರನೇ ಇದೆ. ಅಲ್ಲಿಗೆ ಬಂದು ತಾವು ವಿಚಾರಿಸಿದ್ರೆ ಯಾವ ಒಂದು ಹೈಬ್ರಿಡ್ ಅಥವಾ ತಳಿ ಸೂಕ್ತ ಎಲ್ಲಿ ಸಿಗುತ್ತೆ ಅನ್ನೋ ಬಗ್ಗೆ ಮಾಹಿತಿ ಸಿಗುತ್ತೆ. ಕೇಳ್ಬೋದು, ಯೂನಿವರ್ಸಿಟಿಯಲ್ಲಿ ಬೀಜ ವಿಭಾಗ ಇದೆ, ಅಲ್ಲಿ ಕೇಳ್ಬೋದು. ಅಲ್ಲಿ ತಳಿಗಳಿದ್ರು ಕೊಡ್ತಾರೆ ನಿಮಗೆ. ಹಾಕ್ರಿ, ಒಳ್ಳೇದು. ಒಳ್ಳೆ ಧನ್ಯವಾದ. ಸೊ ಇದೊಂದು ಲದ್ದಿ ಹುಳದ ಬಗ್ಗೆ ಹೇಳ್ತಾ ಇದ್ದೆ, ಅದನ್ನ ಸಾಯಂಕಾಲ ಎರಚೋದ್ರಿಂದ ಲದ್ದಿ ಹುಳನ ಹತೋಟಿ ಆಗುತ್ತೆ. ಬಟ್ ಅದ್ರ ಜೊತೆಗೆ ಒಂದು ಒಂದು ಎಚ್ಚರಿಕೆ ಕೂಡ ಏನು ತಗೋಬೇಕು ಮುನ್ನೆಚ್ಚರಿಕೆ ಅಂದರೆ, ಆ ಒಂದು ಒಂದು ಏನೋ ವಿಷ ತಿಂಡಿಯನ್ನೇನು ಹಾಕಿರ್ತೀವಲ್ಲ, ಸೊ ಅವಾಗ ಒಂದು 4-5 ದಿವಸ ಆ ಹೊಲದೊಳಗಡೆ ಕೋಳಿ ಅಥವಾ ಏನಾದರೂ ಬರಲಾರ್ದು ನೋಡ್ಕೋಬೇಕು, ಯಾಕಂದ್ರೆ ಅದನ್ನು ಕೋಳಿ ತಿಂದರೂ ಕೂಡ ಸಾಯುವಂತ ಒಂದು ಪರಿಸ್ಥಿತಿ ಇರ್ತದೆ. ಸೊ ಇದು ಒಂದು ಇದಾಗುತ್ತೆ. ಇನ್ನು ಮುಟುರು ರೋಗ ಅಂತೂ ಸಾಮಾನ್ಯವಾಗಿ ಮುಂಚೆಯಿಂದನು ಬಂದೇ ಬರ್ತದೆ, ಥ್ರಿಪ್ಸ್ ಆಯ್ತು ಅಥವಾ ಮೈಟ್ ನುಸಿಯಿಂದ ಆಯ್ತು ಇದ್ದೇ ಇರ್ತದೆ. ಥ್ರಿಪ್ಸ್ ನುಸಿ ಇದು ಮುಟುರು ರೋಗ ಮೇಲ್ಮುಖವಾಗಿ ಮುಟುರಾಗ್ತದೆ, ಅದು ರೈತರಿಗೆ ಸುಮಾರಾಗಿ ಗೊತ್ತಿದೆ. ಅದರ ಒಂದು ಹತೋಟಿಗೆ ಅಂತಂದು ಹೇಳಿದ್ರೆ ಈಗ ಸಯಾಂಟ್ರಿನ್ಲಿಪ್ರೋಲ್ ಅಂತಂದು ಒಂದು ಕರೆ ಇದೆ ಸರ್, ಒಂದು ಕರೆ ಇದೆ. ಹಲೋ ಹಲೋ ಹಲೋ, ಕೇಳಿ ಪ್ರಶ್ನೆ, ಎಲ್ಲಿಂದ ಮಾತಾಡ್ತಾ ಇರಿ? ತಮ್ಮ ಹೆಸರು ಸರ್? ನಾವು ಪೂರ್ತಿಪ್ಲಿಂದ್ರೆ ಕಿಶ್ಟಪ್ಪ ಅಂತ ಹೇಳಿದ್ರೆ. ಕಿಶ್ಟಪ್ಪ ಅವ್ರೆ ಕೇಳಿ, ಸ್ವಲ್ಪ ರೇಡಿಯೋ ರೇಡಿಯೋ ಕೇಳಕತ್ತೀರ ಅಂತ? ಹೌದು ಸರ್. ರೇಡಿಯೋ ಸ್ವಲ್ಪ ದೂರ ಇಡ್ರಿ, ಸ್ವಲ್ಪ ದೂರ ಇಟ್ಟು ಸರ್. ರೇಡಿಯೋ ಇಲ್ಲರೂ ನಮ್ದು ಫೋನ್ ಅಷ್ಟೇ ಅದು ಸರ್. ಫೋನ್ ಅಷ್ಟೇ, ಎಕೋ ಎಕೋ ಬರ್ತಾ ಇತ್ತು. ಅದಕ್ಕೆ ಕೇಳಿ, ಪ್ರಶ್ನೆ ಕೇಳಿ ಕಿಶ್ಟಪ್ಪ ಅವ್ರೆ. ಏನಿಲ್ಲ ಸರ್, ಹತ್ತಿ ಕಾಯಿ ಮಗ್ಗೆ ಉದುರ್ತಾವ್ರಿ, ಒಂದೊಂದು ಮಳ ಮಳ ಏರ್ಯವ್ರಿ ಚಿಗುರು ಹೂವ ಮಗ್ಗೆ, ಅವು ಎಲ್ಲ ಬಿಚ್ಚಿ ಬಿಚ್ಚಿ ಬಿಡಕತ್ತೇವ್ ಸರ್. ಅದಕ್ಕೆ ಏನೋ ಔಷಧಿ ಹೊಡಿಬೇಕು ಹೆಂಗ ಸರ್? ಏನೀಗ ನಿಮ್ಮಲ್ಲಿ ಹುಳು ಸಮಸ್ಯೆ ಏನಿಲ್ಲ ಅಲ್ರಿ? ಕಾಯಿಲ್ಲ ಅಕಸ್ಮಾತ್ ಕಾಯಿ ಹುಳದ ಏನು ಸಮಸ್ಯೆ ಇಲ್ಲ ಸರ್. ಹಾನ್ರಿ, ಸ್ವಲ್ಪ ದಪ್ಪ ದಪ್ಪ ಕಾಯಿ ಬಿಡ್ತಾವ್ರಿ, ಸಣ್ಣ ನಿಂಬೆಕಾಯಿ ಅಷ್ಟು ಕಾಯಿ ಕೂಡ ಬಿಳಕತ್ತವ್ರಿ. ಏನು ಭಾಳ ಏನನ್ನು ಭಾಳ ಅಡವಾಕ್ಯಾರೇನು ಹತ್ತಿನ? ಹಾ ಬೇಸಾವ್ ಸರ್, ಚಲೋ ಅವ್ರ ಬೆಳೆ ಚೆನ್ನಾಗಿದೆ. ಈಗ ಒಂದು ಬಹಳಷ್ಟು ಬೀಳ್ತಾ, ಒಂದು ಒಂದು ಗಿಡಕ್ಕೆ ಎಷ್ಟು ಕೆಪಾಸಿಟಿ ಇರುತ್ತೆ ಅಷ್ಟು ಮಾತ್ರ ಇಟ್ಕೊಳ್ಳುತ್ತೆ, ಅದೊಂದು ನೆಪ್ಪಲ್ಲಿರ್ಲಿ ನೆನಪಲ್ಲಿರ್ಲಿ. ಆಮೇಲೆ ಇನ್ನೊಂದು, ಈಗ ಸ್ವಲ್ಪ ತಂಪು ಹೆಚ್ಚಾತಲ್ರಿ, ಈಗ ನಿಮ್ ನೀರಾವರಿನ ಏನ್ ಮಳೆ ಆಶ್ರಿತನ ಹತ್ತಿ? ಇಲ್ಲ ಸರ್, ನಮ್ದು ಡ್ರೈ ಭೂಮಿ, ಏನ್ ನೀರಿಲ್ಲ ಸರ್. ನೀರಾವರಿ ಇಲ್ಲ, ಪೂರ್ತಿ ನೀರಾವರಿ ಇಲ್ಲ. ಕರೆಕ್ಟ್. ಈಗ ಇದಕ್ಕೊಂದು 19 ಗೊತ್ತಲ್ಲ ಲಿಕ್ವಿಡ್ ಫರ್ಟಿಲೈಸರ್? ಲಿಕ್ವಿಡ್ ಫರ್ಟಿಲೈಸರ್ ಬರುತ್ತೆ, ಅದನ್ನ ಸುಮಾರು ಒಂದು ಟ್ಯಾಂಕಿಗೆ ಒಂದು 18 ಲೀಟರ್ ನೀರಿಗೆ ಒಂದು 100 ಗ್ರಾಮ್ ಅಷ್ಟು ಹಾಕ್ಬೇಕು ನೋಡ್ರಿ ಸರ್. ನಾವು 400 ಲೀಟರ್ ನೀರು ಟ್ಯಾಕ್ಟರ್ಲೇ ಹೊಡ್ತೀವಿ ಸರ್, ಹೊಲದಾಗ ನೀರಿಲ್ಲ. ಏನಿಲ್ಲ, 400 ಲೀಟರ್ ಒಂದು 5 ಗ್ರಾಮ್ ಒಂದು ಲೀಟರ್ ನೀರು ಲೆಕ್ಕ ನೋಡ್ರಿ. ಅದು ಆಲ್ಮೋಸ್ಟ್ ಒಂದು 2 ಕೆಜಿ ಆಗುತ್ತೆ ನಿಮ್ದು. 400 ಲೀಟರ್ ನೀರಿಗೆ 2 ಕೆಜಿ ಆಗುತ್ತೆ. ಆಮೇಲೆ ಒಂದು 400 ಗ್ರಾಮ್ ಅಷ್ಟು ಇದನ್ನ ಹಾಕ್ರಿ, ಮೆಗ್ನೀಷಿಯಂ ಸಲ್ಫೇಟ್. ಮೆಗ್ನೀಷಿಯಂ ರೀ? ಹೌದು, ಮೆಗ್ನೀಷಿಯಂ ಸಲ್ಫೇಟ್ ಅಂತ ಬರುತ್ತೆ. ಅವೆರಡೂ ಕೂಡ ಒಂದ್ಸರಿ ಮಾಡ್ರಿ. ಇನ್ನೊಂದ್ಸರಿ ಮಾಡ್ಬೇಕಾದ್ರೆ ಅದೇ 94 ಆಮೇಲೆ ಪ್ಲಾನಾಫಿಕ್ಸ್ ಅಂತ ಬರುತ್ತೆ ನೋಡ್ರಿ, ಪ್ಲಾನಾಫಿಕ್ಸ್ ಕೂಡ ಸ್ವಲ್ಪ ಸ್ಪ್ರೇ ಮಾಡ್ರಿ. ಒಂದು 50 ಗ್ರಾಮ್ ಅಷ್ಟು ಪ್ಲಾನಾಫಿಕ್ಸ್ ಹಾಕೋದು, ಜಾಸ್ತಿ ಬೇಕಾಗಿಲ್ಲ ಅದಕ್ಕೆ. ಓಕೆ ಮಾಡ್ರಿ. ನಮಸ್ಕಾರ ಸರ್, ನಿಮ್ ರೇಡಿಯೋ ಸ್ಟೇಷನ್ಗೆ ನಮಸ್ಕಾರ. ಒಳ್ಳೇದು. ನಮಸ್ಕಾರ ಸರ್, ತಾವು ಮುಟುರು ರೋಗದ ಬಗ್ಗೆ ಹೇಳ್ತಾ ಇದ್ದಾರೆ, ರೋಗ ಅಲ್ಲಲ್ಲಿ ಕಾಣಿಸ್ತಾ ಇದೆ ಈಗಾಗಲೇ, ರೈತರು ಹತೋಟಿ ಮಾಡ್ತಾ ಇದ್ದಾರೆ. 0.2 ಮಿಲಿಲೀಟರ್ ಸಯಾಂಟ್ರಿನಿಪ್ರೋಲ್ ಅಂತ ಬರ್ತದೆ. ಸೊ ಇದನ್ನ ಒಂದು ಸಿಂಪರಣೆ ಮಾಡಿದ್ರೆ ಇದು ಚೆನ್ನಾಗಿ ವರ್ಕ್ ಔಟ್. 0.2 ಮಿಲಿಲೀಟರ್ ಅಂದ್ರೆ ನಿಮಗೆ ಟ್ಯಾಂಕಿಗೆ 20 ಲೀಟರ್ ಟ್ಯಾಂಕಿಗೆ ಒಂದು 2 ml ಬಹಳ ಕಡಿಮೆ ಅಲ್ಲ, 4 ml ಬರ್ತದೆ. 10 ಲೀಟರ್ಗೆ 2 ml ಆಗುತ್ತೆ, 20 ಲೀಟರ್ 4 ml ಆಗುತ್ತೆ. ಇಲ್ಲ 0.3 ಗ್ರಾಮ್ ಬುಫ್ರೋಫ್, ಇದು ಯಾವುದು ಫೋನಿಕ್ ಕಮಾಯ್ಡ್ ಅಂತ ಬರುತ್ತೆ, ಫೋನಿಕ್ ಕಮಾಯ್ಡ್ ಅಂತಂದೇಳಿ, ಅದು ಕೂಡ ಒಂದು ಥ್ರಿಪ್ಸ್ ನುಸಿಗೆ ಚೆನ್ನಾಗಿ ಇದಾಗುತ್ತೆ. ಅಂದ್ರೆ ಪುಡಿನಾದ ಫೋನಿಕ್ ಕಮಾಯ್ಡ್. ಹೌದು. ಒಂದು ಕರೆ ಇದೆ. ಹಲೋ ಹಲೋ, ನಮಸ್ಕಾರ ಸರ್. ನಮಸ್ಕಾರ, ತಮ್ಮ ಹೆಸರು ಎಲ್ಲಿಂದ ರೀ? ನಾವು ಇಲ್ಲಿ ಮನ್ಸಲಾಪುರ ಗ್ರಾಮದಿಂದ ಶರಣಪ್ಪ ಕುಂಬಾರ್ ಅಂತೇಳಿ. ಈಗ ನಾವು 2 ಸಾರಿ ಔಷಧ ಹೊಡೆದಿವ್ರಿ, ಈಗ 3 ಸಾರಿ ಯಾವ್ದು ಹೊಡಿಬೇಕ್ರಿ? ಮೊನ್ನೆ ಕ್ಲೋರಂಟಿಲ್ಸಿನ್ ಹೊಡೆದವ್ರಿ. ಯಾವ್ದಕ್ಕೆ? ತೊಗರಿ ಬೆಳೆಗ್ರಿ ಸರ್. ಹೌದ್ರಿ ಸರ್, ಹುಳ ಏನ್ ಇಲ್ರಿ ಬಹಳ. ಈಗ ಕಾಮನ್ ಆಗಿ ನಾವು 3 ಸಾರಿ ಹೊಡಿದೀವಿ, 4 ಸಾರಿ. ಈಗ ಯಾವ್ದು ಹೊಡಿಬೇಕ್ರಿ? 3 ಸಲ. ಎಷ್ಟು ದಿವಸ ಆಯ್ತು ಈಗ ಹೊಡೆದು? ಈಗ 9 ದಿವಸ ಆಯ್ತು ಸರ್ ಇವತ್ತಿಗೆ. ಹೌದಾ? ಈಗೇನ್ ಕಾಯಿ ಎಲ್ಲ ಕಟ್ತಾ ಇದೆ ಈಗ? ಕಾಯಿ ಕಟ್ಟಕತ್ತಿದ್ರಿ ಸರ್. ಅಲ್ಲ ನೋಡಿ ಹೊಡಿರಿ, ನಾನ್ ಹೇಳೋದು ಈಗ 3ನೇದ್ ಹೊಡಿಬೇಕ್ರಿ, ಯಾವ್ದು ಹೊಡಿಬೇಕು ಅಂತ ಕೇಳೋದು. ಏನ್ ಐತೆ ತೊಗರಿಯಲ್ಲಿ? ಇಲ್ಲ ಇಲ್ಲ ಸರ್, ಬೂದ್ರೊಳಗ ಏನ್ ಬಂದಿಲ್ಲ ಸರ್. ಅವು ಹುಳ ಅವ್ ಸಣ್ಣ ಬಿರ್ತಾವಲ್ರಿ, ಒಳಗೆ ಬುಡ್ಡಿ ಒಳಗೆ ಸೇರ್ತಾವಲ್ಲ, ಅವು ಬರಕೈತೆ. ಇದು ಕಾಳ ಕಾಳ ಒಳಗಡೆ? ಹೌದ್ರಿ. ಬಲ್ತಿರೋ ಕಾಳ ಒಳಗಡೆ ಬರ್ತಾ ಐತೆ, ಅದು ನೊಣ. ಅದು ತೊಗರಿ ಕಾಳಿನ ನೊಣ. ಅದಕ್ಕೆ ನೀವು ಈಗ್ಲೇ ಒಂದು ಒಂದ್ ಸ್ಪ್ರೇ ಇದನ್ ಕೊಡ್ರಿ, ಥಯಾಮಿಥಾಕ್ಸಾಮ್. ಥಯಾಮಿಥಾಕ್ಸಾಮ್ ಅಂತ ಅದು ಹೆಸರು ಕಂಪನಿ ಹೆಸರು ಏನ್ರಿ ಅವಾಗ? ಅಲ್ಲ, ಕಂಪನಿ ಹೆಸರು ಈಗ ಅಕ್ಟ್ರ ಅಂತ ಬರ್ತದೆ. ಅಕ್ಟ್ರ ಅಂತ ಬರ್ತದೆ, ಸುಮಾರು ಇದಾವೆ. ಅಕ್ಟ್ರ ತಗೊಳ್ರಿ. ಅದು 0.2 ಗ್ರಾಮ್ 1 ಲೀಟರ್, ಅಂದ್ರೆ ನೀವು ಒಂದು 20 ಲೀಟರ್ ಟ್ಯಾಂಕ್ ತಗೊಂಡ್ರೆ 4 ಗ್ರಾಮ್ ಬರ್ತದೆ. ಪ್ಲಸ್ ಅದ್ರ ಜೊತೆಗೆ ಒಂದು 10 ಗ್ರಾಮ್ ಬೆಲ್ಲ, 1 ಲೀಟರ್ಗೆ ಅಂದ್ರೆ ಒಂದು 200 ಗ್ರಾಮ್ ಬೆಲ್ಲ. 200 ಗ್ರಾಮ್ ಬೆಲ್ಲ ಒಂದು ಟ್ಯಾಂಕಿಗೆ. 15 ಅಂತಂದ್ ಹೇಳಿದ್ರೆ ನಿಮಗೆ 150 ಗ್ರಾಮ್ 3 ಗ್ರಾಮ್ ಔಷಧ, 3 ಗ್ರಾಮ್ ಔಷಧ ಇದನ್ನ ಸೇರಿಸಿ ಔಷಧಿನ ಹೊಡಿರಿ. ಸೊ ನಿಮಗೆ ಆ ಕಾಯಿ ನೋಣದ್ ಏನೈತಲ್ಲ, ಅದು ಕಾಯಿ ನೋಣದ ಬಾಧೆ ಕಡಿಮೆ ಆಗುತ್ತೆ. ಯಾಕಂದ್ರೆ ಬರ್ತಾ ಬರ್ತಾ ಹೆಚ್ಚಾಕೊಂತ ಹೋಗುತ್ತೆ. ಅದು ಅದ್ರ ಜೊತೆ ಕೀಟನಾಶಕ ಸೇರಿಸಬಹುದೇನ್ರಿ ಅವಧನ? ಅದೇ ಕೀಟನಾಶಕನೇ, ಅದಕ್ಕೆ ಥಯೋಮಿತ ಗ್ರಾಮ್ ಅಥವಾ ಆಕ್ಟ್ರ ಏನ್ ಹೇಳಿದೇವಲ್ಲ ಅದೇ ಕೀಟನಾಶಕನೇ ಸಾಕು. ಕೇವಲ ಅದು ಇದಕ್ಕೆ ಕಾಯಿ ಕೊರ ನೋಣಕ್ಕೆ ಅಷ್ಟೇ ಬರ್ತದ್ರಿ? ಕಾಯಿ ನೋಣಕ್ಕೆ ಬರ್ತದ ಅದು. ಅಲ್ಲ, ನಿಮ್ಗೆ ಏನು ಬೂದಿ ರೋಗ ರೋಗ ಸಮಸ್ಯೆ ಏನಿಲ್ಲ ಅಂದ್ರೆ ಕೀಟನಾಶಕ ಅಷ್ಟೇ ಸ್ಪ್ರೇ ಮಾಡ್ರಿ ಇವ್ರೆ, ಅದು ಸಾಕು. ಸುಮ್ಮನೆ ಯಾಕೆ ಖರ್ಚು ಮಾಡ್ತೀರಿ? ಈಗಾಗಲೇ ಕ್ಲೋರಾಂಟ್ರಿಲ್ಪ್ರೋಲ್ ಹಸಿರು ಹುಳಕ್ಕೆ ಹೊಡೆದಿರಿ ಈಗ. ಇದು ಒಂದು ಔಷಧಿ ಕೊಡ್ರಿ, ಅಲ್ಲಿ ಸರಿ ಹೋಗ್ತದ. ಧನ್ಯವಾದ. ಒಳ್ಳೇದು. ಮುಟು ರೋಗದ ಬಗ್ಗೆ ಹೇಳ್ತಾ ಇರ್ತಾವೋ ಅದನ್ನು ಹೇಳಿದ್ರಿ. ಜೊತೆಗೆ ಮೆಣಸಿನಕಾಯಿಯಲ್ಲಿ ಲದ್ದಿ ಹುಳದ್ದು ಹತೋಟಿ ಬಗ್ಗೆನೂ ಹೇಳಿದ್ರಿ. ವಿಶೇಷವಾಗಿ ಮುಟುರ್ನಲ್ಲಿ ರೈತರು ಏನೇನೋ ಔಷಧಿಗಳನ್ನು ಹೊಡಿತಿರ್ತಾರೆ, ಕಾಂಬಿನೇಷನ್ ಆಗಿ ಎರಡು ಬಹಳ ಹೊಡಿತಾರೆ. ಯಾವ್ದಾವ್ದು ಔಷಧಿ ಹೊಡಿತಾರೆ, ಯಾವ್ದು ಹೊಡಿತೀವಿ ಅಂತ ಗೊತ್ತಿರಂಗಿಲ್ಲ, ಯಾವ್ದು ಕುಡಿತೀವಿ ಅಂತ ಗೊತ್ತಿರಲ್ಲ. ರೋಗದ ಔಷಧಿ ತಗೊಂಡು ಹುಳು ಕೊಡಿತಾರೆ, ಹುಳದ ಔಷಧಿ ತಗೊಂಡು ರೋಗ ಕೊಡಿತಾರೆ. ಇದು ಬಹಳ ಒಂದು ಹೀಗಾಗಿ ಏನಾಗುತ್ತೆ ಅಂದ್ರೆ ಸುಮ್ಮನೆ ಖರ್ಚು ಅಲ್ಲದೇನೆ ವಾತಾವರಣ ಕೂಡ ಹಾಳಾಗಿ ಕಮಾಯಿಡು ಅದನ್ನ ಸ್ಯಾಂಟ್ರಿನ್ಲಿಪ್ರೋಲು. ಮೈಟ್ ನುಸಿ ಏನಾದ್ರು ಬಂದಿತ್ತು ಅಂದ್ರೆ, ಮೈಟ್ ನುಸಿ ಅಂದ್ರೆ ಏನಾಗುತ್ತೆ, ಎಲೆಗಳು ಕೆಳಮುಖವಾಗಿ ಮುಡ್ಕೋತವೆ ಮತ್ತು ಅದರ ಡೇಟ್ ಏನಿರ್ತದಲ್ಲ ಅದು ಉದ್ದ ಇರ್ತದೆ ಅದು. ಸೊ ಅದು ಬಹಳ ಆ ಒಂದು ಏನಂದ್ರೆ ಗುಣಲಕ್ಷಣ ಇರ್ತಕ್ಕಂಥದ್ದು. ಅದು ಬಂದಿತ್ತು ಅಂದ್ರೆ ಅದು ಮೈಟ್ ನುಸಿ, ಇದಕ್ಕೆ ಡೈಕೋಫಾಲ್ ಅಂತ ಬರ್ತದೆ. ಅದು 2.5 ಮಿಲಿಲೀಟರ್ ಪ್ರತಿ ಲೀಟರ್ ನೀರಿಗೆ ಸಿಂಪರಣೆಯನ್ನ ಮಾಡಬಹುದು. ಸೊ ಇದರಿಂದ ಅವೆರಡರೂ ಕೂಡ ಹತೋಟಿ ಕೂಡ ಆಗುತ್ತೆ. ಈಗ ಜೋಳ ಹಾಕಿದಂತ ರೈತರು ಸಮಸ್ಯೆ, ಕೆಲವೊಂದು ಭಾಗದಲ್ಲಿ ಈಗಾಗಲೇ ಹೈಬ್ರಿಡ್ ಜೋಳ ಹಾಕಿದ್ದಾರೆ, 1 ತಿಂಗಳು 1.5 ತಿಂಗಳು ಬೆಳೆಗಳಿದ್ದಾವೆ, ಕೆಲವೊಂದು ಕಡೆ 2 ತಿಂಗಳು ಬೆಳೆಗಳನ್ನು ನೋಡಬಹುದು. ಈಗ ಬಿಳಿಜೋಳ ಬಿತ್ತನೆ ಮಾಡಿದ್ದಾರೆ, ಬಿಳಿಜೋಳ ಕೆಲವೊಂದು ಕಡೆ 1 ತಿಂಗಳಿದ್ದಾವೆ, 15 ದಿವಸ 20 ದಿವಸ ಬೆಳೆಗಳಿದ್ದಾವೆ, ಅಲ್ಲಿ ಸುಳಿ ನೊಣದ ಬಾಧೆ ಇದೆ ಅಂತಕ್ಕಂಥ ವಿಚಾರ ಹೇಳ್ತಾ ಇದ್ದಾರೆ ರೈತರು. ಈಗ ಏನಾಗಿದೆ ಅಂದ್ರೆ ಈ 1 ತಿಂಗಳು ಆಗಲೇ ಬಿತ್ತಿರ್ತಕ್ಕಂಥ ರೈತರಿಗೆ ಅದ್ರ ಬಗ್ಗೆ ಏನು ಅಂತ ಒಂದು ಚಿಂತೆ ಮಾಡುವಂತ ಅಥವಾ ಆತಂಕ ಪಡುವಂತ ಅಗತ್ಯ ಇಲ್ಲ. ಯಾಕಂದ್ರೆ ಸುಳಿ ನೊಣ ಏನ್ ಮತ್ತೆ ಒಂದು 20-25 ದಿವಸ ಒಳಗಿನ ಬೆಳೆಗೆ ಅಷ್ಟೇ ಬರ್ತದೆ. ಅದು 25 ದಿವಸ ಆಯ್ತು ಅಂದ್ರೆ ಆ ಹುಳ ಕಾಣಲ್ಲ ಅಷ್ಟ್ರ ಒಳಗಡೆ. ಅಂದ್ರೆ ಈಗೇನಾದ್ರೂ ಒಂದು ವಾರ ಆಗಿದೆ ಬಿತ್ತನೆ ಮಾಡಿ ಅಥವಾ ಒಂದು 10 ದಿವಸ ಆಗಿದೆ, 15 ದಿವಸ ಆಗಿದೆ ಅಂತಿದ್ರೆ ಅಲ್ಲಲ್ಲಿ ಏನಾದರೂ ಸುಳಿ ನೊಣದ ಬಾಧೆ ಇದ್ರೆ ಅಥವಾ ಸುಳಿ ಒಣಗ್ತಾ ಇದ್ರೆ ಅಂತ ಇದಕ್ಕೆ ಬೇಕಾದ್ರೆ ಒಂದು ಕೀಟನಾಶಕ ಅದೇ ಥಯೋಮಿತ ಎಕ್ಸಾಮ್ನೆ ಒಂದು ಸ್ಪ್ರೇ ಮಾಡಬೇಕಾಗತ್ತೆ. ಅದು 2 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ. ಹಾಗಾಗಿ ಅದು ಒಂದು ಮುಖ್ಯ. ಅದು 1 ತಿಂಗಳ ಮೇಲೆ ಆಗಿದೆ ಅಂತಂದ್ ಹೇಳಿದ್ರೆ ಅದ್ರ ಬಗ್ಗೆ ಬೇಕಾಗಿಲ್ಲ. ಒಂದು ಕರೆ ಇದೆ. ಹಲೋ ಹಲೋ ಹಾ, ಕೇಳಿ. ಪ್ರಶ್ನೆ ಎಲ್ಲಿಂದ ರೀ ಮಾತಾಡೋದು? ಸರ್, ನಾವು ರಾಯಚೂರು ಡಿಸ್ಟ್ರಿಕ್ಟ್ ಇದ್ದೀವಿ ಸರ್, ಈರಾಪುರ ಗ್ರಾಮ ಸರ್. ನಮ್ಮ ಹೆಸರು? ನಿಮ್ಮ ಹೆಸರು ಹೇಳ್ರಿ, ನಿಮ್ಮ ಹೆಸರು ರೀ? ನಮ್ಮ ಹೆಸರು ಆಂಜನೇಯ ಸರ್. ಆನಂದ್ ಅವ್ರ? ಆಂಜನೇಯ. ಆಂಜನೇಯ ಅವ್ರ? ಆಂಜನೇಯ ಅವ್ರ, ಕೇಳಿ. ಪ್ರಶ್ನೆ ಕೇಳಿ ಆಂಜನೇಯ ಅವ್ರೆ. ಸರ್, ಏನಿಲ್ಲ ಸರ್, ಮೆಡಿಸಿನ್ ತೋಟಕ್ಕೆ ವಿಲ್ಟ್ ಪ್ರಾಬ್ಲಮ್ ಜಾಸ್ತಿ ಇದೆ ಸರ್. ವಿಲ್ಟ್ ಅಂದ್ರೆ ಗಿಡಗಳು ಸಹ ಸರ್. ಗಿಡ ಸಹ ವಿಲ್ಟ್ ಮೆಣಸಿನಕಾಯಿಯಲ್ಲಿ ಹೇಳ್ತಾರೆ ಆಂಜನೇಯ ಅವ್ರು ಹೇಳ್ತಾರೆ. ಹಲೋ, ಕೇಳಿಸ್ತಾ ಇದ್ದಾರೆ? ಸ್ವಲ್ಪ ಬೇರೆಲ್ಲ ಕೊಳ್ತಾವೇನ್ರಿ? ಹೌದ್ರಿ ಸರ್. ಈಗ ಎಲ್ಲಿ ಅಲ್ಲದಲ್ಲೇ ಕಾಣಿಸುತ್ತೆ? ಏನ್ ಬಾಳ ಹೋಗ್ಬಿಟ್ಟದ್ರಿ? ಜಗ್ಗಿ ಹೋಗಿದೆ. ಈಗ ಒಂದ್ ಕೆಲಸ ಮಾಡಿ, ಮುಂದಿನ ವರ್ಷಕ್ಕೆ ಸ್ವಲ್ಪ ಸರಿಯಾಗಿ ಕೇರ್ ತಗೊಳ್ಳಿ. ಸದ್ಯಕ್ಕಂತೂ ಈಗ ಮುಂದಿನ ವರ್ಷಕ್ಕೆ ಆ ಹೊಲಕ್ಕೆ ಮೆಣಸಿನಕಾಯಿ ಹಾಕಕ್ ಹೋಗ್ಬೇಡ್ರಿ. ಆ ಹೊಲಕ್ಕೆ ಮೆಣಸಿನಕಾಯಿ ಹಾಕಕ್ ಹೋಗ್ಬೇಡ್ರಿ. ಸದ್ಯಕ್ಕೆ ಸ್ವಲ್ಪ ಅರ್ಧ ಬರ್ಧ ಜೀವಿತಪ್ಪ ಗಿಡಗಳಿಗೆ. ಇವಾಗ ಕಂಪ್ಲೀಟ್ ಆಗಿ ಏನ ಒಣಗಿದ್ವು ಅಂದ್ರೆ ಅವನ್ ತೆಗೆದು ಬಿಡ್ರಿ ಫಸ್ಟ್. ಪ್ರಾಬ್ಲಮ್ ಅಂದ್ರೆ ಒಂದು ಅದ್ರಲ್ಲಿ ಮಣ್ಣಿನಲ್ಲಿ ಒಂದು ಜೀವಾಣು ಇರ್ತಿರು, ರೋಗಾಣು ಇರುತ್ತೆ. ಎರಡು ಬೆಳೆ ತೆಗೆದು ಹಾಕಿದ್ರಿ? ಏನಿಲ್ಲ, ಅದು ಆಕ್ಚುಲಿ ನಾ ಮಣ್ಣಲ್ಲಿ ಇರ್ತಕ್ಕಂತ ಒಂದು ರೋಗಾಣುವಿಂದ ಈ ರೋಗ ಬರುತ್ತರಿ. ಸಿಡಿ ರೋಗ ಅಂತಾರೆ ಇದಕ್ಕೆ, ಒಣಗ ರೋಗ ಅಂತಾರೆ. ಅದಕ್ಕೆ ಮುಂದಿನ ವರ್ಷ ಮೆಣಸಿನಕಾಯಿ ಹಾಕ್ಬೇಕಾದ್ರೆ ಸಾಧ್ಯವಾದಷ್ಟು ಆ ಹೊಲದಲ್ಲಿ 50%ಗಿಂತ ಜಾಸ್ತಿ ಇತ್ತಂದ್ರೆ ಮೆಣಸಿನಕಾಯಿ ಹಾಕಕ್ ಹೋಗ್ಬೇಡ್ರಿ. ಆಮೇಲೆ ಈ ವರ್ಷ ಇನ್ನೂ ಸ್ವಲ್ಪ ಏನಾರ ಅದಕ್ಕೆ ಸ್ವಲ್ಪ ಸ್ವಲ್ಪ ಮಾತ್ರ ಮಾಡಿದೆ, ಇನ್ನೂ ಸ್ವಲ್ಪ ಅದ್ರ ರಿಕವರಿ ಆಗುತ್ತೆ ಅಂದ್ರೆ ಬಾವಿಸ್ಟಿನ್ ಅಂತ ಒಂದು ಔಷಧ ಬರ್ತದ್ರಿ, ಕಾರ್ಬನ್ ಡೈಜಿಮ್ ಅಂತ ನೋಡ್ರಿ ನಾವು, ಕಾರ್ಬನ್ ಡೈಜಿಮ್ ಕಾರ್ಬನ್ ಡೈಜಿಮ್ 2 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಹಾಕ್ಬಿಟ್ಟು ಗಿಡ ಸುತ್ತೂರ ಹಾಕ್ಬೇಕು, ಎಲ್ಲೆಲ್ಲಿ ಒಣಗುತ್ತೆ ಅಲ್ಲಿ ಮಾತ್ರ ಹಾಕ್ರಿ ಕಾರ್ಬನ್ ಡೈಜಿಮ್. ಹ್ಞೂ ರೀ, ಕಾರ್ಬನ್ ಡೈಜಿಮ್ ಬರ್ಕೊಳ್ಳಿ. ಒಂದು 100 ಲೀಟರ್ ನೀರಿಗೆ 200 ಗ್ರಾಮ್ ಅಷ್ಟು ಕಾರ್ಬನ್ ಡೈಜಿಮ್, 2 ಗ್ರಾಮ್ 1 ಲೀಟರ್ ನೀರಿಗೆ, 2 ಗ್ರಾಮ್ 1 ಲೀಟರ್ ನೀರಿಗೆ ಅದನ್ನ ಸ್ವಲ್ಪ ಗಿಡ ಸುತ್ತೂರ ಹಾಕ್ರಿ, ಎಲ್ಲೆಲ್ಲಿ ಒಣಗುತ್ತೋ ಅಲ್ಲ ಅಲ್ಲಷ್ಟೇ ಮಾಡ್ರಿ. ಮುಂದಿನ ವರ್ಷಕ್ಕೆ ಸ್ವಲ್ಪ ಬೀಜೋಪಚಾರ ಮಾಡ್ರಿ ಇವ್ರೆ, ಬೀಜೋಪಚಾರ ಕೇ ಟ್ರೈಕೋಡರ್ಮ ಅಂತ ಒಂದು ಜೈವಿಕ ಶಿಲೀಂದ್ರನಾಶಕ ಬರುತ್ತೆ, ಮೆಣಸಿನಕಾಯಿ ಸಸಿನ ತಂದು ಹಚ್ಚಿರ್ತಾರ ಅವರು, ಸಸಿನ ತಂದು ಹಚ್ಚಿದ್ರು ಕೂಡ ಅದನ್ನ ಟ್ರೈಕೋಡರ್ಮ ಮತ್ತು ಸುಡೋಮನಸ್ ಅಂತ ಜೈವಿಕ ಕೀಟನಾಶಕ ಬರ್ತವೆ, ಅವನ್ನ ನೀರಾಗಿ ಕಲಸಿ ಬೇರೆ ಅದ್ದಿ ಕೂಡ ನಾಟಿ ಮಾಡಬಹುದು. ಇಷ್ಟು ಮಾಡ್ರಿ ಅವ್ರೆ, ಒಳ್ಳೇದು ಆಂಜನೇಯ ಅವ್ರ, ಧನ್ಯವಾದ ಸರ್. ಈಗ ಇದೆ ಇದ್ರ ಬಗ್ಗೆನೆ, ಇದೇನು ಮೆಣಸಿನಕಾಯಿ ಇದು ಭಾಳಷ್ಟು ಅಲ್ಲಲ್ಲೇ ಸಮಸ್ಯೆ ಇದೆ, ಇದು ವಿಲ್ಟ್ ಅಂತ ಹೇಳ್ತಿರ್ತವ ನೀವೇನು ಸಿಡಿ ಅಥವಾ ಸಸಿ ಸಾಯಿದು ಅಥವಾ ಈ ಕಾಯಿ ಆಗ್ತಕ್ಕಂಥ ಹಂತದಲ್ಲಿದೆ ಅಲ್ಲಲ್ಲಿ ಒಣಗ್ತಾ ಇದೆ ಗಿಡಗಳು. ಅದು ಕೆಲವೊಂದು ಜನ ರೈತರು ಹೇಳೋದು ಇಲ್ಲ ರೀ, ಆ ಬೀಜ ಹಾಕಿದ್ರೆ ಚೆನ್ನಾಗಿರ್ತಿತ್ತು, ಈ ಬೀಜ ಒಣಗ್ತಾ ಇದೆ, ಹಾಗೆ ಹೀಗೆ ಹೇಳ್ತಿರ್ತಾರೆ. ಸಾಮಾನ್ಯವಾಗಿ ಈಗ ಇಡೀ ಹೊಲ ಒಣಗಾಗಿದ್ದಾಗ ತಾವು 1 ಲೀಟರ್ ನೀರಿಗೆ 2 ಗ್ರಾಮ್ ಕಾರ್ಬನ್ ಡೈಜಿಮ್ ಹಾಕಿ ಅಂತಂದಾಗ ಅದು ಸಮಸ್ಯೆ ಆಗುತ್ತೆ ಭಾಳಷ್ಟು ಗಿಡಗಳಿಗೆ. ಹೇಳಿದ್ದು ಹಂಗಲ್ಲ, ಎಲ್ಲರ ಅಕಸ್ಮ ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ರೋಗ ಇತ್ತು ಅಂದ್ರೆ ಮಾಡಬಹುದು, ಇಲ್ಲಾಂದ್ರೆ ಮೂಲಭೂತವಾಗಿ ಸುಮಾರು 100ಕ್ಕೆ 100 ಭಾಗನೂ ಹೋಗುತ್ತೆ, 75 ಭಾಗನೂ ಹೋಗುತ್ತೆ ಅಂದ್ರೆ ಸದ್ಯಕ್ಕಂತ ಏನು ಮಾಡಕ್ ಸಾಧ್ಯ ಇಲ್ಲ. ಅದಕ್ಕೆ ಮುಂದಿನ ವರ್ಷ ಅವ್ರು ಏನ್ ಮಾಡ್ಬೇಕಪ್ಪ ಅಂದ್ರೆ, ನೀವು ಹೇಳದಂಗೆ ಅಂತ ಹೊಲದಲ್ಲಿ ಮೆಣಸಿನಕಾಯಿ ಬೆಳೆ ಬದಲಾವಣೆ ಬಹಳ ಮುಖ್ಯ. ಒಂದು ಕರೆ ಇದೆ. ಹಲೋ. ಹಲೋ, ನಮಸ್ಕಾರ ಸರ್. ನಮಸ್ಕಾರ, ತಮ್ಮ ಹೆಸರು ಎಲ್ಲಿಂದ ರೀ ಸರ್? ರಾಯಚೂರು ಜಿಲ್ಲೆ ಲಿಂಗಸೂರು ತಾಲೂಕಾ ದೇವರ ಗೋಪುರದಿಂದ. ಗದ್ದಿಗೆ ಅಂತ ಹೇಳಿ ಮಾತಾಡ್ತಾ ಇರೋದು. ಗದ್ದಿಗೆ ಅವರು ಕೇಳಿ, ಪ್ರಶ್ನೆ ಕೇಳಿ. ಹಾಂ ಸರ್, ಆಕಾಶವಾಣಿಗೆ ಸಿಬ್ಬಂದಿ ಅವರಿಗೆ ಮತ್ತು ನಮ್ಮ ತಜ್ಞರಿಗೆ, ನಮ್ಮ ಆಕಾಶವಾಣಿ ಎಲ್ಲ ಕೇಳೋದ್ರಿಗೆ ನಮ್ಮ ದೀಪಾವಳಿ ಶುಭಾಶಯಗಳು ಸರ್. ಶುಭಾಶಯಗಳು, ತಮಗೂ ಶುಭಾಶಯಗಳು. ನಿಮ್ಮ ಸಮಸ್ಯೆ ಕೇಳಿ, ಬೆಳೆಯಲ್ಲಿ ಹೇಗಿದಾವ ಬೆಳೆಗಳು ನಿಮ್ದು? ಓಕೆ ಸರ್, ಥ್ಯಾಂಕ್ ಯು. ಹೇಗೆ ಚೆನ್ನಾಗಿದಾವ ಬೆಳೆಗಳು? ಹಾ, ಬೆಳೆಗಳು ಚೆನ್ನಾಗಿದೆ ಸರ್. ಜೋಳದ ಈಗ ಒಂದು ನೊಣದ ಕಾಟ ಹೇಳಿದ್ರಲ್ಲ ಸರ್, ಅದು ಇಂಟರ್ನ್ಯಾಷನಲ್ ಇಂದ ಬಂದಿರೋದು ಹೊರಗಡೆಯಿಂದ ಅಂತ. ಅದು ನಿಮಗೆ ಸೈನಿಕ ಹುಳು? ಹಾ, ಸೈನಿಕ ಹುಳು ಸರ್. ಹ್ಮ್, ಅದು ಬರ್ಲಾರ್ದಂಗ ಮುಂಜಾಗ್ರತೆ ಏನಾದ್ರೂ ಕ್ರಮ ಇದೆಯಾ? ಅದನ್ನ ತಿಳಿಸ್ಕೊಟ್ರೆ ಒಳ್ಳೆ ಸರ್. ಇಲ್ಲಿದ್ರೆ ಕೆಮಿಕಲ್ ಯೂಸ್ ಮಾಡ್ಲಾರ್ದಂತ ಬೆಳೆ ಸರ್ ನಮ್ ಜೋಳ. ಕರೆಕ್ಟ್, ಹೌದೌದೌದೌದು. ಹಂಗಾಗಿ ಈಗ ಅದ್ರಲ್ಲಿಂದ ಡಯಾಬಿಟಿಸ್ ಅಂತವ್ ಇಂತವೆಲ್ಲ ದೂರ ಇಡಕ್ ಸ್ವಲ್ಪ ಅನಾನುಕೂಲ ಆಗುತ್ತೆ ಸರ್. ಕರೆಕ್ಟ್. ಇಲ್ಲ, ಅದು ಕರೆಕ್ಟ್. ಮುಂಜಾಗ್ರತೆ ಕ್ರಮ ಏನಾದ್ರೂ ಹೇಳಿದ್ರೆ ಒಳ್ಳೇದಾಗುತ್ತೆ. ಇಲ್ಲ, ಅದು ಏನಾಗುತ್ತೆ ಅಂದ್ರೆ ಆ ಏನು ಹುಳ ಏನು ಬಂದಿದೆಯಲ್ಲ ಅದು ಹೊರಗಡೆಯಿಂದ, ಅದು ವರ್ಷ ಪೂರ್ತಿನೂ ಈ ಬೆಳೆಗಳ ಮೇಲೆ ಇರೋದ್ರಿಂದ ಏನಾಗುತ್ತೆ, ಅದು ಈ ಬೆಳೆ ಬಂದಾಗ ಬರ್ತಕ್ಕಂಥದ್ದು ಸಾಮಾನ್ಯ ಆಗ್ಬಿಟ್ಟಿದೆ ಈಗ 3 ವರ್ಷದಿಂದ. ಸೊ ಏನಪ್ಪಾ ಅಂತಂದ ಹೇಳಿದ್ರೆ ನಾವು ಅದು ಆಮೇಲೆ ಅದು ಬರೋದು ಏನಪ್ಪ ಅಂದ್ರೆ ಸಸಿ ಎಳೆಯದಿದ್ದಾಗೆ ಅಥವಾ ಮೊದಲೇ ಪ್ರಾಥಮಿಕ ಹಂತದಲ್ಲೇ ಬಂದು ಸ್ವಲ್ಪ ನಾಶ ಹಾನಿ ಮಾಡ್ತದೆ. ಅದು ಬಿಟ್ರೆ ಆಮೇಲೆ ಬಂದ್ರು ಕೂಡ ಗಿಡಕ್ಕೆ ಯಾವ್ದೇ ರೀತಿ ಹಾನಿ ಆಗಲ್ಲ. ಸುಳಿಯಲ್ಲಿ ಇರುತ್ತದೆ. ಸುಳಿಯಲ್ಲಿ ಇರುತ್ತಾ? ಅಂದ್ರೆ ಏನಾಗುತ್ತೆ, ಅದು ಎಲೆ ಮೇಲೆ ಮೊಟ್ಟೆಗಳನ್ನ ಇಡ್ತದ ಗುಂಪಾಗಿ. ಆಮೇಲೆ ಅವು ಮೊಟ್ಟೆಗಳಿಂದ ಬರ್ತದ ಮರಿಗಳು ಏನಾಗುತ್ತೆ, ಸುಳಿ ಒಳಗಡೆ ಹೋಗಿ ಕೂಡ್ತವೆ. ಆಮೇಲೆ ಕೊನೆಗೆ ಒಂದೇ ಒಂದು ಹುಳ ಅದ್ರಲ್ಲಿ ಉಳ್ಕೊಳ್ತದೆ, ಅದು ಸುಳಿ ಒಳಗಡೆ ಇರ್ತದೆ. ಸುಳಿ ಒಳಗಡೆ ಅಂದ್ರೆ ಕಾಂಡದ ಒಳಗಡೆ ಅಲ್ಲ, ಸುಳಿನಲ್ಲೇ ಮೇಲೆ ಕಾಣುತ್ತೆ ಅದು ನಿಮಗೆ. ಅದು ಹಾಕಿರ್ತಕ್ಕಂತ ಈಕೆ ಕಾಣ್ತದೆ, ತಿಂದಿರ್ತಕ್ಕಂತ ಎಲೆಗಳು ಎಲ್ಲ ನೋಡಬಹುದು. ಬಟ್ ಏನಂದ್ರೆ ಬೇವಿನ ಕೀಟನಾಶಕ ಹೊಡೆದ್ರು ಕೂಡ ಅದು ಸಾಯ್ತದೆ. ಬೇವಿನ ಒಂದು ಬೇವಿನ ಎಣ್ಣೆ ನೋಡಿದ್ರು ಕೂಡ ಸಾಯ್ತದೆ. ಅದನ್ನ ನೀವೇನ್ ಮಾಡ್ಬೇಕು, ಸುಳಿಗೆ ಒಂದು ಸಿಂಪರಣೆಯನ್ನ ಮಾಡ್ಬೇಕಾಗಿರುತ್ತಂತ ಒಂದು ಇದು ಇರ್ತದೆ. ಸಿಂಪರಣೆ ಮಾಡುವಾಗ ಏನ್ ಬೆಳಿಗ್ಗೆ ಟೈಮ್ ಮಾಡ್ಬೇಕಾ, ಏನ್ ಸಾಯಂಕಾಲ ಮಾಡ್ಬೇಕಾ, ಬಿಸಿಲು ಇರ್ಬೇಕಾ? ಆದಷ್ಟು ಏನ್ ಮಾಡ್ರಿ, ಸಿಂಪರಣೆ ಬೆಳಗಿನ ಸಮಯದಲ್ಲಿ ಮಾಡೋದು ಉತ್ತಮ. ಜಾಸ್ತಿ ಬಿಸಿಲು ಇರದಂಗೆಲ್ಲ ಸ್ವಲ್ಪ ಲೇಟ್ ಆಗಿ ಹೊಡೆದ್ರೆ ನಡೀತೇನಂತ. ಅಲ್ಲ, ನಡೀತದೆ. ಬಿಸಿಲು ಏನಾಗುತ್ತೆ, ಬಿಸಿಲಿಗೆ ಏನಾಗುತ್ತೆ ಅಂದ್ರೆ ಕೀಟನಾಶಕ ಮೇಲೆ ಕೂತಿದ್ದು ಬೇಗ ಆವಿಯಾಗಿ ಅದರದ ಒಂದು ಇದು ಹೋಗ್ಬಿಡ್ತದೆ. ಹಾಗಾಗಿ ಇದು ಒಂದು ಏನಾಗುತ್ತೆ, ಆ ಬೆಳಗಿನ ಸಮಯದಲ್ಲಿ ಹೊಡೆಯೋದ್ರಿಂದ ಏನಾಗುತ್ತೆ, ಹೊಡೆಯೋರಿಗೂ ಅನುಕೂಲ ಮತ್ತು ಕೀಟನಾಶಕ ಕೂಡ ಅದರ ಒಂದು ಎಫೆಕ್ಟ್ ಚೆನ್ನಾಗಿರ್ತದೆ. ಒಳ್ಳೇದು, ಕರೆ ಮಾಡಿದಕ್ಕೆ ಧನ್ಯವಾದ. ಮುಂದಿನ ಕರೆ, ಒಂದ್ ನಿಮಿಷ, ಒಂದ್ ಕರೆ ಇದೆ. ಹಲೋ ಸರ್, ಕೇಳಿ, ಪ್ರಶ್ನೆ ಎಲ್ಲಿಂದ ರೀ? ನಮಸ್ಕಾರ. ನಮಸ್ಕಾರ, ತಮ್ಮ ಹೆಸರು ರೀ? ಬಲಗಮ್ಮಡಿ ಶರಣಪ್ಪಗೌಡ ಸರ್. ಶರಣಪ್ಪಗೌಡ್ರೆ, ಹೇಗಿದಾವ್ ನಿಮ್ ತರಕಾರಿಗಳು? ಹೌದ್ ಸರ್, ಏನ್ ಸರ್, ಮೆಣಸಿನ ತೋಟಕ್ಕೆ ಜಮೀನಿ ವೈರಸ್ ಬಾಳ ಆಗ್ಯಾದ ಸರ್. ಈ ಸಲ ಸ್ವಲ್ಪ ರೇಟ್ ಕಮ್ಮಿ ಇದ್ದದ ಸ್ವಲ್ಪ ಒಡೆದು ಡೆಲಿಕೇಟ್ ಮಾಡಿದಿವ್ರಿ. ರೇಟ್ ಸ್ವಲ್ಪ ಈಗ ಸ್ವಲ್ಪ ಗುಣ ರೀ, ಹಸಿ ಮೆಣಸಿಗೆ ಸ್ವಲ್ಪ ಬಂದ ಸರ್, ಜಮೀನಿ ವೈರಸ್ ಬಂದ ಸರ್, ಅದಕ್ಕೆ ಏನ್ ಹೊಡಿಬೇಕು ಅದಕ್ಕ? ಜಮೀನಿ ವೈರಸ್? ಜಮೀನಿ ವೈರಸ್ ಸರ್, ಪೂರಿಂಗ ಹಿಂಗ ಮುದ್ರಿಕೊಂಡ್ ಬಿಡ್ತ ಸರ್. ಲೀಫ್ ಕರ್ಲ್ ಎಲೆ ಮುದುಡು ರೋಗ ಬಂದಿದೆ ಅದು ನಿಮ್ಲಿದಕ್ಕೆ. ಅದೇ ಈಗ ನಾವು ಎಲೆ ಮುಟ್ರಿಗೆ ಈಗೇನ್ ಥ್ರಿಪ್ಸ್ ಹೇಳಿದಿನಲ್ಲ, ಅದೇ ಔಷಧಿ ಕೂಡ ನೀವೇನ್ ಸಯಂಟ್ರಿನಿ ಪ್ರೋಲ್ ಅಂತಕ್ಕಂತ ಔಷಧಿ 1 ಮಿಲಿಲೀಟರ್ ಪ್ರತಿ ಲೀಟರ್ ನೀರಿಗೆ, ಇಲ್ಲ ಅಂತಂದ ಹೇಳಿದ್ರೆ 0.3 ಗ್ರಾಮ್ ಫ್ಲೋನಿಕ್ ಅಮೈಡ್ ಅಂತ ಬರ್ತದೆ, ಆ ಒಂದು ಕೀಟನಾಶಕವನ್ನ ನೀವು ಸಿಂಪರಣೆ ಮಾಡ್ರಿ. ಇಲ್ಲ ಅಂದ್ರೆ ಈಗ ಬಿಳಿ ನೊಣ ಅಥವಾ ಏನಾದ್ರು ಇದ್ರು ಕೂಡ ಅದ್ರದೊಂದು ಬಾಧೆ ಕಂಡು ಬರ್ತದೆ ಯಾವ್ದು ರೋಗದ್ದು. ಅದಕ್ಕಾಯ್ತಂದ್ರೆ ಕೂಡ ನೀವು ಥಯಾಮಿಥಾಕ್ಸಾಮು ಏನ್ರಿ, ಅದು ಕೂಡ 1.2 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಸಿಂಪರಣೆಯನ್ನ ಮಾಡಬಹುದು. ಶರಣಪ್ಪ ಅವರು ತಾವು ಅನುಭವಸ್ಥ ರೈತರು, ಸಾಕಷ್ಟು ಈಗಾಗಲೇ ಸಿಂಪರಣೆ ಮಾಡಿರ್ಬೋದು ತಾವು ಒಳ್ಳೆ ರಾಸಾಯನಿಕಗಳನ್ನ ಮಾಡಿವಿ ಸರ್. ಸರ್ ನಾವು ಏನ್ ಮಾಡಿದ್ರು ಸ್ವಲ್ಪ ತಿಳ್ಕೊಂಡ್ರೆ ಸರ್, ಎಷ್ಟು ಶಾಣೆ ಆದ್ರು ನಾವು ರೈತರು ಇನ್ನೊಬ್ಬರ ಬಗ್ಗೆ ಅಧಿಕಾರಿಗಳು ಎಲ್ಲ ಐಡಿಯಾ ಇರ್ತದೆ ಸರ್, ಅದಕ್ಕೆ ಕೇಳಿದ್ವಿ. ಒಳ್ಳೇದು ಒಳ್ಳೇದು, ನಿಮ್ಮ ಅನುಭವ ಇದೆ ಸಾಕಷ್ಟು, ನಿಮ್ಮ ಅನುಭವ ನಮ್ಮ ರೈತರಿಗೆ ಬೇಕು. ಕರೆ ಮಾಡಿದಕ್ಕೆ ಧನ್ಯವಾದ ತಮಗೆ. ನಮಸ್ಕಾರ. ಮುಂದಿನ ಕರೆ. ಹಲೋ ನಮಸ್ಕಾರ ಸರ್. ನಮಸ್ಕಾರ, ತಮ್ಮ ಹೆಸರು ಎಲ್ಲಿಂದ ರೀ? ಸರ್ ಗುರುಸ್ವಾಮಿ, ಕುಂಬಾರ ವಡ್ಲೂರಿಂದ. ಗುರುಸ್ವಾಮಿ ಅವ್ರೆ, ಕೇಳಿ ಪ್ರಶ್ನೆ ಕೇಳ್ರಿ ಗುರುಸ್ವಾಮಿ ಅವ್ರೆ. ಸರ್ ಕೀಟ ನಿರ್ವಹಣೆ ಬಗ್ಗೆ ಅದರ ಸರ್ ಇವತ್ತು ನಾನು ಈಗ ನೋಡ್ಕೊಂಡೆ ಸರ್. ನಿಮ್ಮ ಬೆಳೆಯಲ್ಲಿ ಏನಿದೆ, ಯಾವ್ದು ಸಮಸ್ಯೆ ಇದೆ ಕೇಳ್ರಿ. ಹತ್ತಿ ಸರ್, ಹತ್ತಿ ಇದೆ ಮತ್ತೆ ತೊಗರಿ ಇದೆ. ಸರ್ ಹತ್ತಿ ಇದು ಕೆಂಪು ಎಲೆ ಕೆಂಪುಗಾಗಿ ನೋಡ್ರಿ ಸರ್. ಎಲೆ ಕೆಂಪಾಗದೀಗ ಸಾಮಾನ್ಯವಾಗಿ ಎಲೆ ಕೆಂಪಾಗೋದು ಈಗ ಚಳಿಗಾಲದ ಸರ್ವೆ ಸಾಮಾನ್ಯ, ನವೆಂಬರ್ ತಿಂಗಳಿಂದ ಹಿಡ್ಕೊಂಡು ಅಪ್ ಟು ಜನವರಿ ತನಕ ಸರ್ವೆ ಸಾಮಾನ್ಯ ಇದು. ಈಗ ಏನಾಗುತ್ತೆ, ಯಾಕೆ ಕೆಂಪಾಗತ್ತೆ ಗೊತ್ತೇನ್ರಿ? ನೀವೀಗ ನೆಲಕ್ಕೆ ರಾಸಾಯನಿಕ ಗೊಬ್ಬರ ಎಷ್ಟು ಕೊಟ್ಟರು ಕೂಡ ಗಿಡ ತಗೊಳ್ಳೋದಿಲ್ಲ, ಅದನ್ನ ಈ ತಂಪಿರನ್ ತಗೊಳ್ಳೋದಿಲ್ಲ. ಅದಕ್ಕೋಸ್ಕರ ನೀವು 94 ಅಂತ ಒಂದು ಲಿಕ್ವಿಡ್ ಫರ್ಟಿಲೈಸರ್ ಬರುತ್ತೆ ನೋಡ್ರಿ, 94 ಸುಮಾರು 100 ಗ್ರಾಮ್ ಅಷ್ಟು, ಒಂದ್ 20 ಲೀಟರ್ ನೀರಿ 100 ಗ್ರಾಮ್, ಜೊತೆಗೆ ಪ್ಲಾನಾಫಿಕ್ಸ್ ಅಂತ ಬರುತ್ತೆ, ಪ್ಲಾನಾಫಿಕ್ಸ್ ಎರಡು ಕೂಡಿಸಿ ಸಿಂಪರಣೆ ಮಾಡ್ರಿ. ಒಂದು ಎರಡನೇ ಸಿಂಪರಣೆ ಇದೇ 94 ಪ್ಲಸ್ ಮೆಗ್ನೀಷಿಯಂ ಸಲ್ಫೇಟ್ ಅಂತ ಬರುತ್ತೆ. ಮೆಗ್ನೀಷಿಯಂ ಒಂದು ಟ್ಯಾಂಕಿಗೆ ಒಂದು 20 ಗ್ರಾಮ್ ಅಷ್ಟು ಹಾಕ್ಬೇಕು ಅದನ್ನ. ಅಲ್ಲ 500 ಲೀಟರ್ಗೆ ಲೆಕ್ಕ ಮಾಡ್ಕೊಳ್ಳಿ, ಒಂದು 5 ಗ್ರಾಮು 94 ಒಂದು ಲೀಟರ್ ನೀರಿಗೆ ಏನ್ರಿ, 5 ಗ್ರಾಮ್ 94 ಒಂದೇ ಗ್ರಾಮ್ ಮೆಗ್ನೀಷಿಯಂ ಸಲ್ಫೇಟ್ ಒಂದು ಲೀಟರ್ ನೀರು ಲೆಕ್ಕ ನೀವು 500 ಲೀಟರ್ಗೆ ಅದನ್ನ ಲೆಕ್ಕ ಮಾಡ್ಕೊಂಡು ಮಾಡ್ಕೊಳ್ಳಿ. ಎರಡು ಸ್ಪ್ರೇ ಮಾಡಿ, ಚೆನ್ನಾಗಿ ಕಣ ಕಂಟ್ರೋಲ್ ಆಗುತ್ತೆ. ಏನಿಲ್ಲ ಸರ್, ಅದು ಅಲ್ಲೊಂದ್ ಗಿಡ ಇಲ್ಲೊಂದ್ ಗಿಡ ಆಗಿದೆ ಸರ್, ಅದು ಹಂಗಾಗಿ ಏನ್ ಮಾಡೋದಂತ ಗೊತ್ತಾಗ್ಲಿಲ್ಲ. ಅಲ್ಲ ಅಲ್ಲೊಂದ್ ಗಿಡ ಇಲ್ಲೊಂದ್ ಗಿಡ ಅಂತ ಹೇಳಿದ್ರೆ ಮಾಡಿಬಿಡುದು ಒಳ್ಳೇದು, ಸಿಂಪರಣೆ ಮಾಡಿ ಒಳ್ಳೇದು ಒಳ್ಳೇದು. ಆಮೇಲೆ ಎಲ್ಲಕ್ಕೂ ಸ್ವಲ್ಪ ಚಳಿ ಜಾಸ್ತಿ ಆದ ತಕ್ಷಣ ಎಲ್ಲ ಗಿಡಕ್ಕೂ ಬರ್ತದ ಅದು. ಹೌದು, ಸರ್ ಈಗ ನೆಲ ಗೊಬ್ಬರ ಕೊಡ್ಬೇಡ್ರಿ. ರೈಟ್ ಸರ್, ಓಕೆ, ಒಳ್ಳೇದು. ಗುರುಸ್ವಾಮಿ ಅವ್ರು ಕರೆ ಮಾಡಿದಕ್ಕೆ ಧನ್ಯವಾದ ತಮಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್. ಕೊನೆಯದಾಗಿ ವೇಳೆ ಆಗ್ತದೆ, ಎಂಜಿನಿಯರ್ ಒಂದ್ ನಿಮಿಷದಲ್ಲಿ ಹೇಳ್ಬಿಡಿ. ಏನಪ್ಪ ಅಂತ ಹೇಳಿದ್ರೆ ಈಗ ಲಾಸ್ಟಿಗೆಲ್ಲ ಮೆಣಸಿನ ಗಿಡದ್ದು, ಈ ಮೆಣಸಿನ ಗಿಡದ ಮುಖ್ಯವಾಗಿ ಗಿಡ ಸಾಯಲಿಕ್ಕೆ ಬರೇ ರೋಗಾಣುನೇ ಕಾರಣ, ರೋಗನೇ ಕಾರಣ ಅಂತ ಅಲ್ಲ, ಎಲ್ಲಾದ್ರೂ ಅಕಸ್ಮಾತ್ ತಂಪು ಹೆಚ್ಚಾಗಿ ನೀರಾವರಿ ಜಾಸ್ತಿ ಕೊಟ್ಟಾಗ ಅಥವಾ ಗಿಡಗಳನ್ನ ಬಹಳ ಒತ್ತೊತ್ತಾಗಿ ಸಿಕ್ಕಾಪಟ್ಟೆ ಬಹಳ ಒತ್ತೊತ್ತಾಗಿ ಆಗ್ತಾರೆ, ಅದನ್ನ ಹೊಡೆ ಬಿತ್ಬಿಡ್ತಾರೆ, ಇದನ್ನ ಜ್ವಾಳ ಬಿತ್ತಂಗೆ. ಅವಾಗ ಏನಾಗುತ್ತಪ್ಪ ಅಂದ್ರೆ ಒಳಗಡೆ ಆಟೋಮೆಟಿಕ್ ತಂಪು ಜಾಸ್ತಿ ಆಗುತ್ತೆ, ತಂಪು ಆಗುತ್ತೆ, ಗಾಳಿ ಆಡೋದಿಲ್ಲ, ಎಲ್ಲ ಕಂಪ್ಲೀಟ್. ಇದಕ್ಕೆ ಫಿಸಿಯಾಲಜಿಕಲ್ ವಿಲ್ಟ್ ಅಂತ ಕೂಡ ನಾವು ಇದು ಮಾಡ್ತೀವಿ. ಆಮೇಲೆ ತಗ್ಗು ಪ್ರದೇಶಗಳಲ್ಲಿ ನೀರು ನಿಂತು ಕೂಡ ಹೋಗುತ್ತೆ. ಇಂಥ ಒಂದು ಸಂದರ್ಭದಲ್ಲಿ ರೈತರು ಸ್ವಲ್ಪ ಲೆವೆಲಿಂಗ್ ಮಾಡಿಕೊಂಡು ಆದಷ್ಟು ಅಂತರ ಪಾಲನೆ ಮಾಡ್ಕೊಳ್ಳೋದು ಬಹಳ ಮುಖ್ಯ ಇದಕ್ಕೆ. ಸಾಮಾನ್ಯವಾಗಿ ಮೆಣಸಿನ ಗಿಡಕ್ಕೆ 2.5 ಫೂಟ್ ಸಾಲಿನ ಸಾಲಿಗೆ, ಆಮೇಲೆ ಗಿಡದಿಂದ ಗಿಡಕ್ಕೆ 45 ಸೆಂಟಿಮೀಟರ್ ಅಂತರ ಕೊಡ್ತಾರೆ. ಆಮೇಲೆ ಒಂದು ಗುಣಿಗೆ ಒಂದು ಅಥವಾ 2 ಗಿಡ ಮಾತ್ರ ಇರಬೇಕು. ಇದನ್ನ ಸರಿಯಾಗಿ ನಾವು ಏನಪ್ಪ ಅಂದ್ರೆ ಬರ ರಾಸಾಯನಿಕ ಔಷಧಿ ಜೊತೆಗೆ ಈಗ ಜೈವಿಕ ಕೀಟನಾಶಕ ಸಿಂಪಡಣೆ ಮಾಡಬೇಕು, ಕೆಲವೊಂದು ಸಮಗ್ರ ರೋಗ ಮತ್ತು ಕೀಟ ಹತೋಟಿ ಕ್ರಮಗಳನ್ನು ಪಾಲನೆ ಮಾಡೋದು ಬಹಳ ಮುಖ್ಯ. ಮುಖ್ಯವಾಗಿ ಭೂಮಿಯ ಆಳವಾದ ಉಳುಮೆ, ಸರಿಯಾದ ಒಂದು ಅಂತರ, ಸರಿಯಾದ ಸಮಯಕ್ಕೆ ಗೊಬ್ಬರ ಕೊಡೋದು, ಔಷಧಿಗಳ ಉಪಚಾರ ಇವೆಲ್ಲ ಮಾಡಿಕೊಂಡಾಗ ಅವರು ಒಳ್ಳೆ ಸಮಗ್ರವಾಗಿ ಹತೋಟಿ ಮಾಡಬಹುದು. ಕೊನೆಯದಾಗಿ ಸರ್, ಒಂದ್ ನಿಮಿಷದಲ್ಲಿ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಿ ರೈತರಿಗೆ? ಏನಿಲ್ಲ, ಯಾವುದೇ ಒಂದು ಕೀಟ ಅಥವಾ ರೋಗಗಳ ಒಂದು ಬಾಧೆ ಕಂಡು ಬಂದಾಗ ಅದು ತಮ್ಮ ಒಂದು ಕೃಷಿಯ ಅನುಭವದಿಂದ ಯಾವ ಸಮಯದಲ್ಲಿ ಬರ್ತದೆ, ಯಾವ ಒಂದು ಹಂತದಲ್ಲಿ ಬರ್ತದೆ, ಯಾವ ಒಂದು ವಾತಾವರಣದಲ್ಲಿ ಬರ್ತದೆ ಅನ್ನೋದನ್ನ ಸೂಕ್ಷ್ಮವಾಗಿ ಗಮನಿಸಿ ಅದಕ್ಕೆ ತಕ್ಕಂತೆ ಕೆಲವು ಇದನ್ನ ಏನೋ ಹತೋಟಿ ಕ್ರಮಗಳನ್ನು ತಗೊಳ್ಳೋದ್ರಿಂದ ರೈತರೇ ಒಂದು ರೀತಿಯಲ್ಲಿ ಜಾಣರಾಗಬೇಕು, ಶಾಣರಾಗಬೇಕು. ಪ್ರತಿ ಸರಿನು ನಾವು ಜ್ವರ ಬಂದ ತಕ್ಷಣ ಡಾಕ್ಟರ್ ಹತ್ರ ಹೋಗೋದಕ್ಕಿಂತ ಜ್ವರ ಯಾಕೆ ಬರ್ತದೆ, ಹೆಂಗ್ ಬರ್ತದೆ ಅಂತ ತಿಳ್ಕೊಂಡು ಅದನ್ನ ನಾವು ಒಂದು ಪ್ರೊಫೈಲಾಕ್ಟಿಕ್ ಅಂತ ಏನ್ ಹೇಳ್ತೀವಿ, ಮುನ್ನೆಚ್ಚರಿಕಾ ಕ್ರಮ ತಗೊಳ್ಳೋದ್ರಿಂದ ಎಷ್ಟೋ ಒಂದು ಹತೋಟಿಯನ್ನ ಮಾಡಬಹುದು ಮತ್ತು ಉಳಿತಾಯ ಕೂಡ ಮಾಡಬಹುದು. ನಾವು ಹೇಳೋದು ಇದೇ ಇಷ್ಟ ಒಂದು ಇದರಲ್ಲಿ. ಆಮೇಲೆ ಇನ್ನೊಂದು, ಇತ್ತೀಚೆಗೆ ಈ ಜೈವಿಕ ಕೀಟನಾಶಕಗಳು ರೋಗನಾಶಕಗಳು ಅಂತಕ್ಕಂಥದ್ದು ಮಾರುಕಟ್ಟೆಯಲ್ಲಿ ಬಹಳಷ್ಟು ಗೊಂದಲ ಆಗ್ತಾ ಇದೆ. ಹೌದು, ಟಾನಿಕ್ಗಳು ಅಂತೇಳಿ ಬರ್ತದೆ.